ಅರ್ಹ ಫಲಾನುಭವಿಗಳು, ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂಪಾಯಿ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂಪಾಯಿ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPL ಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 90%. ಬೀದರ್ ಜಿಲ್ಲೆಯೊಳಗ 70%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 65%, ಕೊಪ್ಪಳ, ಯಾದಗಿರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85%, ಮತ್ತು ಜೈರಾಬಾದ್ ತಾಲೂಕೊಳಗ ಶೇಕಡಾ 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರವಾದಂತಹ ಮಳೆಯನ್ನು ನಾವು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ತಜ್ಞವಾಣಿ. ಎಮ್ಮಿ ಮತ್ತು ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಾಧೆ, ಈ ಬಗ್ಗೆ ಡಾ ಆದ್ಯಪ್ಪ ಜಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರು ಪ್ರಸಾರ. ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಕೇಳೋಣ ತಜ್ಞವಾಣಿ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಮಳೆಗಾಲದಲ್ಲಿ ಜಾನುವಾರುಗಳ ಸಂರಕ್ಷಣೆ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವುದಕ್ಕಾಗಿ ನಮ್ಮೊಡನಿದ್ದಾರೆ ಕಾಳಗಿಯ ಪಶುವೈದ್ಯಕೀಯ ಆಸ್ಪತ್ರೆಯ ಹಿರಿಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಅವರು. ಈ ಮಳೆಗಾಲದ ಸಂದರ್ಭದಲ್ಲಿ ಜಾನುವಾರುಗಳು, ಆಡು, ಕುರಿ, ಮೇಕೆ ಇಂಥವುಗಳನ್ನೆಲ್ಲ ಒಂದು ರಕ್ಷಣೆ ಮಾಡುವುದು ಹೇಗೆ, ಅದಕ್ಕೆ ಯಾವ ಯಾವ ವಿಧಾನಗಳನ್ನು ಬಳಸಬೇಕು, ಮತ್ತೆ ಅದಕ್ಕೆ ಹಲವು ರೋಗಗಳು ಕೂಡ ಬರುತ್ತವೆ ಈ ಕಾಲಘಟ್ಟದಲ್ಲಿ, ಅಂಥದಕ್ಕೆ ಯಾವ ರೀತಿಯ ರಕ್ಷಣಾ ಉಪಾಯಗಳಿವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಮಳೆಗಾಲದಲ್ಲಿ ಜಾನುವಾರು ಸಂರಕ್ಷಣೆಯನ್ನು ಏಕೆ ಮಾಡಬೇಕು ಸರ್? ಈಗ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅತಿಯಾದ ಬಿಸಿಲು, ನೆಚ್ಚನೆಯ ವಾತಾವರಣ, ಧೂಳು ಇಂತಹ ವಾತಾವರಣ ಇರುತ್ತೆ ಸರ್. ಇದರಿಂದ ಮಳೆಗಾಲ ಬಂದ ತಕ್ಷಣ ಒಂದೇ ಸಲಕ್ಕೆ ತಂಪಾದ ವಾತಾವರಣ ಆಗುತ್ತೆ. ಒಂದು ವಾತಾವರಣದಲ್ಲಿ ವ್ಯತ್ಯಾಸ, ಒಂದು ಬದಲಾವಣೆ ಸರ್, ಒಂದು ಭಾರಿ ಬದಲಾವಣೆ ಕಂಡು ಬರುತ್ತೆ ಸರ್. ಈ ಬದಲಾವಣೆ ಕಂಡು ಬಂದಾಗ ಸಾಮಾನ್ಯವಾಗಿ ಪ್ರಾಣಿಗಳು ಏನ್ ಮಾಡ್ತಾವೆ ಸರ್, ಈ ವಾತಾವರಣಕ್ಕೆ ಒಗ್ಗಿಕೊಳ್ಳಬೇಕಾದ್ರೆ ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತವೆ ಸರ್. ಈ ಒತ್ತಡಕ್ಕೆ ಒಳಗಾಗೋದ್ರಿಂದ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಸರ್. ಸೊ ಅದೇ ರೀತಿ ಮಳೆಗಾಲದಲ್ಲಿ ಏನಾಗ್ತದೆ ಸರ್, ಜಾನುವಾರುಗಳಲ್ಲಿ ಈ ತಂಪಾದ ವಾತಾವರಣ, ಆಮೇಲೆ ಕುಡಿಯಲು ನೀವು ಶುದ್ಧವಾದ ನೀರು ಸಿಗಲ್ಲ, ಮಳೆಯಲ್ಲಿ ಎಲ್ಲ ಕೆಂಪು ನೀರು ನಿಂತಿರ್ತದೆ, ಮತ್ತೆ ಮೇವುಗಳ ಕೊರತೆ ಇರುತ್ತೆ ಸರ್ ಆರಂಭದಲ್ಲಿ, ಇವೆಲ್ಲ ಸಮಸ್ಯೆಗಳು, ಮತ್ತೆ ಎತ್ತುಗಳಿಗೆ ಬಹಳಷ್ಟು ಕೆಲಸಗಳು ಇರ್ತವೆ ಸರ್. ಸೊ ಇವೆಲ್ಲ ಒಂದು ಅಂಶಗಳಿಂದ ಜಾನುವಾರುಗಳು ಒತ್ತಡಗಳಿಗೆ ಒಳಗಾಗ್ತವೆ ಸರ್. ಜಾನುವಾರುಗಳಿಗೂ ಈ ಸ್ಟ್ರೆಸ್ ಅನ್ನೋದು ಇದೆ ಅಂತ ಇದೆ ಸರ್. ಅದರ ಸಲುವಾಗಿ ಅದರ ರಕ್ಷಣೆ ಬಹಳ ಅವಶ್ಯಕವಾಗಿದೆ ಸರ್. ಈ ಒಂದು ಹಿನ್ನೆಲೆಯಲ್ಲಿ ರಕ್ಷಣೆ ಬಹಳಷ್ಟು ಅಗತ್ಯವಾಗಿದೆ ಅಂತ ಅಲ್ವಾ? ಹೌದು. ಮಳೆಗಾಲದಿಂದ ಜಾನುವಾರುಗಳಿಗೆ ಆಗುವ ಮುಖ್ಯ ತೊಂದರೆಗಳೇನು, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಏನಾದ್ರೆ ಸರ್, ಈ ಮಳೆ ಬರ್ತದೆ ಸರ್, ಈ ಮಳೆ ಬಂದ ಸಮಯದಲ್ಲಿ ನಾವು ಏನಾದ್ರೂ ಎತ್ತುಗಳಿಂದ ಕೆಲಸ ಮಾಡೋದು ಅಥವಾ ಕುರಿಯಾಡಗಳನ್ನು ಮೈಲಕ್ಕೆ ನಾವು ಬಿಟ್ಟಾಗ ಏನಾಗ್ತದೆ ಸರ್, ಮಳೆ ನೇರವಾಗಿ ಬೀಳೋದ್ರಿಂದ ಏನಾಗ್ತದೆ, ಅದರಲ್ಲಿ ದೇಹದಲ್ಲಿ ಸಾಯಂಕಾಲ ಜ್ವರ ಬರ್ತವೆ ಸರ್. ಸಾಯಂಕಾಲ ಹೊತ್ತಿಗೆ ಜ್ವರ ಬರ್ತವೆ ಸರ್. ಆಮೇಲೆ ಕೆಮ್ಮ ನೆಗಡಿ ಮತ್ತೆ ಉಂಟಾಗುತ್ತೆ ಸರ್. ಮತ್ತೆ ಕೆಲವೊಂದು ಸಲ ಮಳೆಗಾಲದಲ್ಲಿ ಬಂದಿರತಕ್ಕಂತ ನೀರು ಕುಡಿದು ಈ ಬೀದಿ ಉಂಟಾಗುತ್ತೆ ಸರ್. ಸಾಮಾನ್ಯವಾಗಿ ಬೀದಿ ಉಂಟಾಗುತ್ತೆ ಸರ್. ಸೊ ಇವೆಲ್ಲ ಸಮಸ್ಯೆಗಳು ಉಂಟಾಗೋದ್ರಿಂದ ಈ ಮಳೆಗಾಲದಲ್ಲಿ ಈ ಜನರುಗಳ ಸಂರಕ್ಷಣೆ ಒಂದು ಅವಶ್ಯಕವಾದ ಕೆಲಸವಾಗಿದೆ. ಮತ್ತೆ ಮಳೆಯಲ್ಲಿ ಸರಿಯಾದ ಶುದ್ಧ ನೀರು ಕೊಡದೇ ಇರೋದು ಕೂಡ ಸಮಸ್ಯೆ ಆಗ್ತದೆ. ಹೌದು ಸರ್, ಕೆಂಪು ನೀರು ಜಮೀನುಗಳಲ್ಲಿ ಸಂಗ್ರಹವಾಗಿ ಕೆಂಪು ನೀರು ಕುಡಿಯೋದ್ರಿಂದ ಕೆಲವೊಂದ್ಸಲ ಬೀದಿ ಉಂಟಾಗ ಸರ್. ಇನ್ನು ಕೆಲವೊಂದ್ಸಲ ಚಪ್ಪೆ ರೋಗದಂತ ಕಾಯಿಲೆಗಳ ರೋಗೋದ್ರಿಕ ಸಹ ಉಂಟಾಗುವ ಸಾಧ್ಯತೆಗಳು ಇರ್ತವೆ. ಅತಿಯಾಗಿ ಚುನ್ನಿ ಅಥವಾ ದಾನಿ ಕೊಡುವುದರಿಂದಲೂ ಕೂಡ ಹೊಟ್ಟೆದ ಉಬ್ಬರ ಸಮಸ್ಯೆ ಕಾಣ್ತದೆ. ಹೇಗೆ ಎತ್ತುಗಳಲ್ಲಿ ಏನಾಗ್ತದೆ ಸರ್, ಬಿತ್ತನೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಹಳಷ್ಟು ಕೆಲಸ ಇರುತ್ತೆ. ಈ ಬಹಳಷ್ಟು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ಅವ್ರು ಹೆಚ್ಚು ಹೆಚ್ಚು ಚುನ್ನಿ ಕೊಡ್ತಾರೆ, ನಮ್ಮ ಎತ್ತು ಬಹಳ ಕೆಲಸ ಮಾಡಿದೆ ಸುಸ್ತಾಗಿದೆ ಅಂತ. ಆ ಚುನ್ನಿ ಜಾಸ್ತಿ ಕೊಡೋದ್ರಿಂದ ಹೊಟ್ಟೆ ಉಬ್ಬರಂತ ಸಮಸ್ಯೆ, ಅದು ಬೇಗವಾಗಿ ಜೀರ್ಣಕ್ರಿಯೆ ಆಗಲ್ಲ ಸರ್. ಸೊ ಅದರಿಂದ ಸಹ ಏನಾಗ್ತದೆ, ಈ ಸಮಸ್ಯೆಗಳು ಎತ್ತುಗಳಲ್ಲಿ ಕಂಡು ಬರ್ತವೆ. ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ರೇ, ಈಗ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಎಮ್ಮೆಗಳಿಗೆ ಬರುವ ರೋಗಗಳು ಯಾವುದು ಮತ್ತೆ ಅದರ ಬಗ್ಗೆ ನಿರ್ವಹಣೆ ಮಾಡುವುದು ಹೇಗೆ, ಸ್ವಲ್ಪ ರೈತರಿಗೆ ಮಾಹಿತಿಯನ್ನು ಕೊಡ್ರಿ. ಸಾಮಾನ್ಯವಾಗಿ ಸರ್ ಎಮ್ಮೆಗಳು ಸ್ವಲ್ಪ ತಂಪು ಪ್ರಿಯ ಪ್ರಾಣಿಗಳು ಸರ್. ಈ ಬೇಸಿಗೆ ಬಿಸಿಲಿನ ವಾತಾವರಣದಿಂದ ಒಂದೇ ಸಲಕ್ಕೆ ವಾತಾವರಣ ಬದಲಾಗುತ್ತೆ, ತಂಪಾದ ವಾತಾವರಣ ಬರುವುದರಿಂದ ಸಾಮಾನ್ಯವಾಗಿ ಒತ್ತಡಕ್ಕೆ ಒಳಗಾಗ್ತವೆ ಸರ್. ಸೊ ಒತ್ತಡಕ್ಕೆ ಒಳಗಾಗೋದ್ರಿಂದ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಸರ್. ರೋಗ ನಿರೋಧಕ ಶಕ್ತಿ, ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಒಂದ್ ವೇಳೆ ಅದರ ದೇಹದಲ್ಲಿ ಜಂತು ಜಾಸ್ತಿ ಆದಾಗ ಜಂತುಗಳಿಂದ ಬೇದಿ ಉಂಟಾಗಬಹುದು. ಅದೇ ರೀತಿ ಕಾಣಿಸಿಕೊಳ್ಬಹುದು ಮತ್ತೆ ಗಂಟಲು ಬೆನೆಯಂತಹ ರೋಗಗಳು ಸರ್, ಮುಖ್ಯವಾಗಿ ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ರೋಗ ಸರ್. ಈ ರೋಗೋದ್ರೇಕಗಳು ಈ ಮಳೆಗಾಲದಲ್ಲಿ ಉಂಟಾಗ್ತವೆ ಸರ್. ಅದಕ್ಕಾಗಿ ಇದರ ನಿಯಂತ್ರಣ ಸಲುವಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಜಂತುನಾಶಕ ಔಷಧಿ ಕೊಡಿಸಬೇಕು ಸರ್. ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸತಕ್ಕಂತಹ ಔಷಧಿ ಮತ್ತೆ ಗಂಟಲು ಬೆನೆ ರೋಗಕ್ಕೆ ಲಸಿಕೆಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಕುವುದರಿಂದ ನಾವು ಎಮ್ಮೆಗಳನ್ನು ಮಳೆಗಾಲದಲ್ಲಿ ಸಂರಕ್ಷಣೆ ಮಾಡಬಹುದಾಗಿದೆ. ನೀವು ಹೇಳಿದ್ರಿ ಡಾಕ್ಟರ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧಿ ಹಾಕಬೇಕು ಅಂತ, ಯಾವುದು ಅದು? ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಕೆಲವೊಂದು ಔಷಧಿಗಳು ಬರ್ತವೆ, ಕೆಲವೊಂದು ಟಾನಿಕ್ಸ್ ಬರ್ತವೆ, ಮತ್ತೆ ಲಿವೋಮೆಸಲ್ ಅಂತ ಒಂದು ಟಾನಿಕ್ ಬರ್ತದೆ ಸರ್, ರೋಲ್ ಟಾನಿಕ್ ಬರ್ತದೆ. ಇವು ಕೊಡೋದ್ರಿಂದ ಸ್ವಲ್ಪ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಸರ್, ಮತ್ತೆ ಜಂತುಗಳು ಕಡಿಮೆ ಆಗ್ತವೆ. ಈ ಗಂಟಲು ಬೇನೆ ರೋಗದ ಲಕ್ಷಣ ಹೇಗಿರ್ತದೆ, ಹೇಗೆ ಗುರುತಿಸಿಕೊಳ್ಳುವುದು ಗಂಟಲು ಬೇನೆ? ಸಾಮಾನ್ಯವಾಗಿ ಸರ್ ಜೋರಾಗಿ ಎಮ್ಮೆಗಳು ಉಸಿರಾಟ ಮಾಡ್ತವೆ, ಮತ್ತೆ ಅತಿಯಾದ ಜ್ವರ. ನಾವು ಎಮ್ಮೆಯನ್ನು ಮುಟ್ಟಿದ ತಕ್ಷಣ ಮೈ ಬಿಸಿಯಾಗಿರ್ತದೆ, ಆಮೇಲೆ ಮೂಗಿನಿಂದ ಸಿಂಬಳ ಜಾಸ್ತಿ ಸೋರ್ತದೆ, ಆಮೇಲೆ ಜೋರಾಗಿ ಶಬ್ದ ಮಾಡ್ತವೆ, ಕೆಲವೊಂದ್ಸಲ ಗಂಟಲು ಕೆಳಗಡೆ ದೊಡ್ಡವಾದ ಉತ್ತವಾದ ಬಾವು ಬರ್ತದೆ, ಬಾವು ಕಂಡು ಬರ್ತದೆ. ಆಮೇಲೆ ಈ ರೋಗಕ್ಕೆ ಯಾವುದೇ ರೀತಿ ನಿರ್ಲಕ್ಷ್ಯ ಸಲ್ಲ ಸರ್. ಈ ರೋಗ ಲಕ್ಷಣ ಕಂಡ ತಕ್ಷಣ 6-8 ತಾಸೊಳಗೆ ಎಮ್ಮೆ ಮಾಡ ಹೊಂದುವ ಸಾಧ್ಯತೆ ಇರ್ತದೆ. ನಿಮ್ಗೇನಾದರೂ ಎಮ್ಮೆಯಲ್ಲಿ ಈ ತರ ಲಕ್ಷಣಗಳು ಕಂಡು ಬಂದ್ರೆ ಹತ್ತಿರದ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು ಸರ್. ಅಂದ್ರೆ ಬಹಳ ಎಚ್ಚರದಿಂದ ಇರಬೇಕು ರೈತರು. ಅದು ಬಹಳ ಎಚ್ಚರ, ಗಂಟಲು ಬೇನೆ ಅನ್ನೋದು ಈ ಬಾವು ಬಂದಾಗ ನಮಗೆ ಕಂಡು ಬರ್ತದೆ, ಇಲ್ಲಾಂದ್ರೆ ಗೊತ್ತೇ ಆಗುದಿಲ್ಲ, ಬಹಳ ಜಾಗ್ರತೆಯಿಂದ ಇರಬೇಕಾಗ್ತದೆ. ಸರ್ ಮೊದಲನೇದಾಗಿ ಏನಾಗ್ತದೆ ಸರ್, ಮೇವು ತಿನ್ನುವುದಿಲ್ಲ, ನೀರು ಕುಡಿಯೋದಿಲ್ಲ, ಚಟುವಟಿಕೆಯಿಂದ ಇರೋದಿಲ್ಲ, ಮತ್ತು ಉಸಿರಾಟದಲ್ಲಿ ಸದ್ದು ಬರ್ತದೆ. ಇವು ಆರಂಭಿಕ ಅಂತ ಲಕ್ಷಣಗಳು ಕಂಡಾಗ ನಾವು ತಡ ಮಾಡದೆ ಪಶುವೈದ್ಯರಿಗೆ ತೋರಿಸಬೇಕು ಸರ್. ಈಗ ಮಳೆಗಾಲದಲ್ಲಿ ಹಾಲು ಕೊಡುವ ರಾಸುಗಳ ಸಂರಕ್ಷಣೆ ಹೇಗೆ ಅಂತ? ಏನಕ್ಕೆ ಸರ್, ಮಳೆಗಾಲದಲ್ಲಿ ಯೂಶುವಲ್ ಹಸಿ ಹುಲ್ಲುಗಳನ್ನು ನಾವು ಜಾಸ್ತಿ ಹಸುಗಳಿಗೆ ಕೊಡ್ತೀವಿ, ಹಾಲು ಕೊಡುವ ರಾಸುಗಳಿಗೆ. ಈ ಹಸಿ ಹುಲ್ಲಿನಲ್ಲಿ ಏನಾಗ್ತದೆ ಸರ್, ನೀರಿನಂಶ ಜಾಸ್ತಿ ಆಗಿರೋದ್ರಿಂದ ಈ ಹಸಿ ಹುಲ್ಲು ಜಾಸ್ತಿ ತಿನ್ನಿಸುವುದರಿಂದ ಬೀದಿ ಉಂಟಾಗ್ತದೆ ಸರ್. ಇದು ಹಸಿರು ಬೀದಿ ಅಂತ ನಾವು ಕಂಡು ಹೇಳ್ತೀವಿ. ಮತ್ತೆ ಕೆಲವೊಂದ್ಸಲ ಏನಂತ, ಈ ಹಾಲಿನ ಉತ್ಪಾದನೆ ಮಾಡುವ ರಾಸುಗಳಲ್ಲಿ ಈ ಹಾಲಿನ ಡಿಗ್ರಿ ಕಡಿಮೆ ಆಗ್ತದೆ ಸರ್, ಹುಲ್ಲನ್ನು ಬರೇ ಹುಲ್ಲನ್ನೇ ತಿನ್ನಿಸೋದ್ರಿಂದ. ಅದಕ್ಕಾಗಿ ನಾವು ರಾಸುಗಳಿಗೆ ಸಮತೋಲನ ಮೇವು ಅಂದ್ರೆ ಬೆಳಗ್ಗೆ ಹಸಿ ಮೇವು, ಮಧ್ಯಾಹ್ನ ಒಣ ಮೇವು, ಸಾಯಂಕಾಲ ಹಿಂಡಿ ಚುನ್ನಿ, ಈ ತರ ಸಮತೋಲಿತ ಮೇವು ಕೊಟ್ಟಿದ್ರೆ ಹಾಲಿನ ಗುಣಮಟ್ಟ ಮತ್ತು ಇಳುವರಿ ಎರಡು ಚೆನ್ನಾಗಿ ಬರ್ತವೆ ಸರ್. ಮತ್ತೆ ಕುಡಿಯಲು ಶುದ್ಧವಾದ ನೀರನ್ನು ಕೊಡುವುದು ಒಳ್ಳೆಯದು. ಕುಡಿಯಲು ಶುದ್ಧವಾದ ನೀರು ಕೊಡಬೇಕು ಸರ್. ಈ ನೀರು ಸಮಸ್ಯೆ ಅಥವಾ ಹಸಿ ಹುಲ್ಲು ಕೊಟ್ಟರೆ ಬೇದಿ ಅಂತ ಸಮಸ್ಯೆ ನಮ್ಗೆ ಕಂಡು ಬರ್ತದೆ ಸರ್. ಈಗ ರೈತರಿಗೆ ನೀವು ಹೇಳಿದ್ರಿ ಹಸಿ ಮೇವು ಮತ್ತೆ ಒಣ ಮೇವು ಅದನ್ನು ಬೇರೆ ಬೇರೆ ಸಮಾನದಲ್ಲಿ ಕೊಡಬೇಕು ಅಂತ, ಯಾವ ಹೊತ್ತಿಗೆ ಯಾವ್ದು ಕೊಡಬೇಕು ಹಾಗೇನಾದ್ರೂ ಇದೇನೆ? ಇಲ್ಲ ಸರ್, ಅಂದ್ರೆ ಮುಂಜಾನೆ ಸಾಮಾನ್ಯವಾಗಿ ಏನಾಗ್ತದೆ ಸರ್, ನಾವು ಮುಂಜಾನೆ ಹೊತ್ತಿನಲ್ಲಿ ಹಸಿ ಮೇವು, ಮಧ್ಯಾಹ್ನ ಹೊತ್ತಿನಲ್ಲಿ ಒಣ ಮೇವು, ಸಾಯಂಕಾಲ ಚುನ್ನಿ ಮತ್ತೆ ಹಿಂಡಿ ಕೊಡ್ತೇವೆ ಸರ್. ಈಗ ಬೆಳಗ್ಗೆನೆ ನಾವು ಚುನ್ನಿ ಮತ್ತೆ ಹಿಂಡಿ ಕೊಟ್ಟರೆ ಅವಕ್ಕೆ ಬೇಗನೆ ಹಸಿವೆ ಆಗೋದಿಲ್ಲ ಸರ್, ಮಧ್ಯಾಹ್ನ ಮೇವು ತಿನ್ನೋದಿಲ್ಲ, ಮತ್ತೆ ಸಾಯಂಕಾಲ ಒಂದು ಯಾವ್ದಾದ್ರು ಮೇವು ಕೊಟ್ಟರೆ ಸೊ ಮೇವಿನ ತೆಗೆದುಕೊಳ್ಳುವ ಪ್ರಮಾಣ ಕಡಿಮೆ ಆಗ್ತದೆ ಸರ್. ಇದರಿಂದ ಆಹಾರ ಕೊಡುವುದರಿಂದ ಈ ಒಂದು ಹಾಲಿನ ಇಳುವರಿ ಹೆಚ್ಚಾಗಬಹುದು. ಹೌದು ಸರ್, ನಾವು ಈಗ ಬೆಳಗ್ಗೆ ಹಸಿ ಮೇವು, ಮಧ್ಯಾಹ್ನ ಒಣ ಮೇವು, ಸಾಯಂಕಾಲ ಹನ್ನಿ ಹಿಂಡಿ ಚುನ್ನಿ ಈ ತರ ಕೊಡುವುದರಿಂದ ಈ ಸಮತೋಲಿತ ಆಹಾರ ದೇಹಕ್ಕೆ ಕೊಟ್ಟಂಗೆ ಆಗ್ತದೆ ಸರ್. ಸರ್, ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟ ಎರಡು ಹೆಚ್ಚಿಗೆ ಆಗ್ತದೆ ಸರ್. ಕೆಲವೊಮ್ಮೆ ಈ ಹಸಿ ಹುಲ್ಲು ತಿಂದ ಕಾರಣದಿಂದಾಗಿ ಬೇದಿ ಕೂಡ ಉಂಟಾಗ್ತದಲ್ಲ? ಹೌದು ಸರ್, ಯಾಕಂದ್ರೆ ಇದು ಹಸಿ ಹುಲ್ಲಿನಲ್ಲಿ 90% ನೀರು ಮತ್ತು 10% ಒಣ ಪದಾರ್ಥ ಇರುತ್ತೆ ಸರ್. ಸೊ ಇದರಿಂದಾಗಿ ಬೇದಿ ಕಾಣಿಸ್ಕೊಳ್ಳೋದು ಸಾಮಾನ್ಯ ಸರ್. ಅಂದ್ರೆ ಸಮಾನವಾದಂತ ಪ್ರಮಾಣದಲ್ಲಿ ಇವುಗಳನ್ನೆಲ್ಲ ಒಣಮೇವು ಹಸಿಮೇವನ್ನು ತಿನ್ನಿಸಬೇಕು. ಹೌದು ಸರ್. ಹಾಗಾದ್ರೆ ಈ ಮಳೆಗಾಲದಲ್ಲಿ ಎತ್ತುಗಳ ಪಾಲನೆ ಹೇಗೆ? ಸರ್, ಎತ್ತುಗಳು ಹೆಂಗಾಗ್ತವೆ ಸರ್? ಮಳೆಗಾಲದಲ್ಲಿ ಬಹಳಷ್ಟು ಕೆಲಸ ಮಾಡ್ತವೆ. ಮೊದಲನೇದ ಏನಾಗ್ತವೆ ಸರ್, ಮಳೆ ಬರುವ ಸಮಯದಲ್ಲಿ ಎತ್ತುಗಳಂದೇ ಕೆಲಸ ಮಾಡಬಾರ್ದು ಸರ್. ಆಮೇಲೆ ಮಳೆ ಬರುವ ಸಮಯದಲ್ಲಿ ಮೈಲಕ್ಕೆ ಬಿಡಬಾರ್ದು ಸರ್. ಆಮೇಲೆ ಬಿತ್ತನೆ ಮಾಡುವ ಸಮಯದಲ್ಲಿ ನಾವು ಬೆಳಗ್ಗೆ ಸುಮಾರು 6 ಅಥವಾ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಬಹಳಷ್ಟು ಕೆಲಸ ಮಾಡ್ತೇವೆ ಸರ್. ಸೊ ಈ ಅಧಿಕವಾಗಿ ಕೆಲಸ ಮಾಡೋದ್ರಿಂದ ಸುಸ್ತಾಗಿ ಬಿಡ್ತವೆ ಸರ್. ಈ ಸುಸ್ತಾಗಿ ಬಿಟ್ಟಾಗ ನಮ್ಮ ರೈತರು ಮನೆಗೆ ಬಂದ್ ಏನ್ ಮಾಡ್ತಾರೆ, 2-3 ಕೆಜಿ ಚುನ್ನಿ ಕೊಡ್ತಾರೆ. ಯಾಕಂದ್ರೆ ನಮ್ಮ ಎತ್ತು ಬಹಳ ಕೆಲಸ ಮಾಡಿದೆ ತಿನ್ಬೇಕು ಅಂತ. ಸೊ ಸುಸ್ತಾಗೋದ್ರಿಂದ ಏನಾಗ್ತದೆ ಸರ್, ಜೀರ್ಣಕ್ರಿಯೆ ನಿಧಾನವಾಗಿರ್ತದೆ ಸರ್. ಸೊ ಅಂತ ಸಮಯದಲ್ಲಿ ಒಂದು 250-300 ಗ್ರಾಂ ಬೆಲ್ಲ ನಾವು ಕೊಡೋದ್ರಿಂದ ಸ್ವಲ್ಪ ಅದರ ಆಯಾಸ ಕಡಿಮೆ ಮಾಡಬಹುದು ಸರ್. ಆಮೇಲೆ ಈ ಬೆಲ್ಲ ಕೊಡೋದ್ರಿಂದ ಸ್ವಲ್ಪ ದೇಹ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಬೇಗನೆ ಹೆಚ್ಚಿಗೆ ಆಗ್ತದೆ ಸರ್. ಓಹೋ, ಆ ರೀತಿ ಪ್ರಮಾಣವನ್ನು ಬಳಸಬೇಕು ಸರ್. ಆಮೇಲೆ ಮಳೆಗಾಲದಲ್ಲಿ ಎತ್ತುಗಳಿಗೆ ಏನಾಗ್ತದೆ ಸರ್, ಈಗ ನಾವು ಕೆಸರಲ್ಲಿ ಕೆಲಸ ಮಾಡೋದ್ರಿಂದ ಗುರುಸಿನ ಹುಣ್ಣಿನ ಸಮಸ್ಯೆ ಉಂಟಾಗ್ತದೆ ಸರ್. ಆಮೇಲೆ ಕೆಸರಲ್ಲಿ ಕೆಲಸ ಮಾಡೋದ್ರಿಂದ ಹೆಗಲು ಬಾವು ಬರ್ತದೆ, ಮತ್ತೆ ಕುಂಟುವ ಸಮಸ್ಯೆಗಳು ಸಹ ಕಂಡು ಬರ್ತವೆ ಸರ್. ಸೊ ಇವೆಲ್ಲ ಸಮಸ್ಯೆಗಳು ಕಂಡು ಬಂದಾಗ ರೈತರು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು ಸರ್. ತಮ್ಮ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ತಗೊಂಡು ಹೋಗಿ ತಮ್ಮ ಪಶುವೈದ್ಯರಿಂದ ಒಂದು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಬೇಕು ಸರ್. ಇಲ್ಲದಿದ್ದರೆ ರೋಗ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಈ ಕೆಲಸ ಮಾಡುವ ಬಿತ್ತನೆಯ ಸಂದರ್ಭದಲ್ಲಿ ಯಾವ ವೇಳೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಬೆಲ್ಲವನ್ನು ಮಿಕ್ಸ್ ಮಾಡಿ ತಿನ್ನಿಸಬೇಕು? ಸಾಮಾನ್ಯವಾಗಿ ಅತಿಯಾಗಿ ಅಂದ್ರೆ ಸುಮಾರು 7-8 ಗಂಟೆ ಕೆಲಸ ಮಾಡಿದಾಗ ಸಾಯಂಕಾಲ ಅವಧಿಯಲ್ಲಿ ಒಂದು 200-300 ಗ್ರಾಂ ಅಥವಾ 300-400 ಗ್ರಾಂ ತನಕ ಒಂದು ಅವಧಿಯಲ್ಲಿ ಕೊಡಬಹುದು ಸರ್. ಆ ರೀತಿ ಮಾಡುವುದರಿಂದ ಎತ್ತುಗಳ ಪಾಲನೆ ಬಹಳಷ್ಟು ಸುಗಮ ಆಗ್ತದೆ ಮತ್ತೆ ಆರೋಗ್ಯಪೂರ್ಣವಾಗಿರ್ತಕ್ಕಂತ ಅಂದ್ರೆ ಆಯಾಸ ಕಡಿಮೆ ಮಾಡಬಹುದು. ಈ ಗೊರಸಿನ ಹುಣ್ಣು ಯಾಕೆ ಆಗ್ತದೆ, ಯಾವ ರೀತಿಯಲ್ಲಿ ಅದು ಸಮಸ್ಯೆ ಉಂಟಾಗ್ತದೆ? ಏನಾಗ್ತದೆ ಸರ್, ಸಾಮಾನ್ಯವಾಗಿ ಎಮ್ಮೆ ಮತ್ತು ಕುರಿ ಆಡುಗಳು ಮತ್ತೆ ಎತ್ತುಗಳು ಹಸುಗಳು ಇವೆಲ್ಲ ಸಾಮಾನ್ಯವಾಗಿ 2 ಸೀಳು ಗೊರಸು ಹೊಂದಿರುವ ಪ್ರಾಣಿಗಳು ಸರ್. ಅಂದ್ರೆ 2 ಗೊರಸುಗಳ ಮಧ್ಯೆ ಏನಾಗ್ತದೆ, ಒಂದು ಸ್ಥಳ ಅವಕಾಶ ಇರುತ್ತೆ ಸರ್. ಈ ಕೆಸರಲ್ಲಿ ಬಹಳಷ್ಟು ಕೆಲಸ ಮಾಡೋದ್ರಿಂದ ಈ ಗೊರಸಿನ ಮಧ್ಯೆ ಹೋಗಿ ಅದು ಕೆಸರು ಸಂಗ್ರಹಣವಾಗ್ತದೆ ಸರ್. ಈ ಶೇಖರಣೆ ಆಗೋದ್ರಿಂದ ಮುಂದೆ ಏನಾಗ್ತದೆ ಸರ್, ಅದು ಬಹಳ ದಿವಸ ಒಂದು 5-6 ದಿವಸ 10 ದಿವಸ ಆದ ತಕ್ಷಣ ಮುಂದೆ ಏನಾಗ್ತದೆ ಸರ್, ಅದು ಅಲ್ಲಿ ಹಸಿ ಜಾಸ್ತಿಯಾಗಿ ಹುಣ್ಣುಗಳು ಆಗಲು ಶುರು ಮಾಡ್ತವೆ ಸರ್. ಈಗ ಮಳೆಗಾಲದಲ್ಲಿ ಈ ಗೊರಸು ಹುಣ್ಣು ಆಗದಾಗಿ ಮುನ್ನೆಚ್ಚರಿಕೆ ಕ್ರಮ ಏನು ಮಾಡ್ಲಿಕ್ಕೆ ಆಗ್ತದೆ? ಮಾಡಬಹುದು ಸರ್. ಏನಂದ್ರೆ ಕೊಟ್ಟಿಗೆ ಸ್ವಚ್ಛವಾಗಿಡಬೇಕು ಸರ್. ಆಮೇಲೆ ಆದಷ್ಟು ಕೆಸರಿನಲ್ಲಿ ನಡೆಸುವುದು ಮತ್ತೆ ಕೆಸರಿನಲ್ಲಿ ಕೆಲಸ ಮಾಡೋದು ತಪ್ಪಿಸಬೇಕು ಸರ್. ಅಲ್ಲ, ಕೆಸರಿನಲ್ಲಿ ಕೆಲಸ ಮಾಡಿದ್ರೆ ಮತ್ತೆ ಮುಂದೆ ಏನು? ಸಾಯಂಕಾಲ ಮನೆಗೆ ಬಂದ ತಕ್ಷಣ ಗೊರಸುಗಳು ಶುದ್ಧ ಮಾಡಬೇಕು ಸರ್. ಆಮೇಲೆ ಕೊಟ್ಟಿಗೆ ಶುದ್ಧವಾಗಿಡಬೇಕು. ಶುದ್ಧ ಮಾಡೋದಂದ್ರೆ ಹೇಗೆ, ನೀರಿನಲ್ಲಿ ತೊಳೆದು ಅಲ್ಲ ಬೇರೆ ಏನಾದ್ರೂ? ಫಾರ್ಮಲಿನ್ ದ್ರಾವಣ ಅಥವಾ ಸುಣ್ಣದ ತಿಳಿನೀರಿನಿಂದ ಕಾಲು ಗೊರಸಿ ತೊಳಿಬೇಕು ಸರ್. ಅನಂತರ ಕೊಟ್ಟಿಗೆಯಲ್ಲಿ ಒಣ ಸುಣ್ಣದ ಪುಡಿ ಸರ್, ಒಂದು ವಾರದಲ್ಲಿ ಸುಮಾರು 2 ಸಲ ಆ ಒಣ ಸುಣ್ಣದ ಪುಡಿಯನ್ನು ಕೊಟ್ಟಿಗೆಯಲ್ಲಿ ಹಾಕೋದ್ರಿಂದ ಅದೇನಾಗ್ತದೆ ಸರ್, ರೋಗಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ ಸರ್. ಅಂದ್ರೆ ಸ್ವಲ್ಪ ಗೊರಸಿನ ಹುಣ್ಣಿನ ಸ್ವಲ್ಪ ತೊಂದರೆ ಕಡಿಮೆ ಆಗ್ತದೆ ಸರ್. ಮಳೆಗಾಲದಲ್ಲಿ ಈ ಒಂದು ಹುಣ್ಣನ್ನು ತಪ್ಪಿಸಲಿಕ್ಕೆ ಆ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬಹುದು. ಹೌದು ಅಲ್ವಾ? ಹೌದು ಸರ್. ಈಗ ಮುಖ್ಯವಾಗಿ ಕೆಲವೊಮ್ಮೆ ಈ ದೊಡ್ಡ ಎತ್ತುಗಳದ್ದು ಈ ರೀತಿಯ ಸಮಸ್ಯೆಗಳಾದ್ರೆ ಮಳೆಗಾಲದಲ್ಲಿ ಕರುಗಳ ಪಾಲನೆ ಕೂಡ ಮಾಡುವುದಕ್ಕೆ ರೈತರು ಹೆಚ್ಚಿನ ಗಮನವನ್ನು ಕೊಡಬೇಕು, ಇಲ್ಲದ ಬಹಳಷ್ಟು ತೊಂದರೆಗಳಾಗ್ತವಂತೆ. ಸರ್, ಈ ಕರುಗಳಲ್ಲಿ ಏನಾಗ್ತದೆ ಅಂದ್ರೆ ಸರ್, ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಮತ್ತೆ ಈ ಕರುಗಳು ನೀರಲ್ಲಿ ನೆಂದು ಹೊರಗಡೆ ಕೆಸರಲ್ಲಿ ತಿರುಗಾಡದವ್ರೆ ಏನಾಗ್ತದೆ ಸರ್, ಅವಾಗ ಸಾಮಾನ್ಯವಾಗಿ ಈ ದೇಹದ ಉಷ್ಣತೆ ಕಡಿಮೆ ಆಗ್ಬಿಡ್ತದೆ. ಉಷ್ಣತೆ ಕಡಿಮೆ ಆಗೋದ್ರಿಂದ ಅವು ಸುಸ್ತಾಗುವುದು, ಕುತ್ಕೊಳ್ಳೋದಾಗ್ತವೆ ಸರ್. ಇನ್ನು ಕೆಲವೊಂದ್ಸಲ ಗೊರಸಿನ ಹುಣ್ಣಿನ ತೊಂದರೆಗಳು ಸಹ ಕರುಗಳಿಗೆ ಕಂಡು ಬರ್ತದೆ ಸರ್. ಆಮೇಲೆ ಮೈ ತಣ್ಣಗಾಗೋದ್ರಿಂದ ಈ ಶ್ವಾಸಕೋಶದ ನಿಮೋನಿಯಾ ರೋಗ ಅಂತ ಹೇಳ್ತೀವಿ ಸರ್, ಈ ರೋಗಗಳಿಗೆ ಕರುಗಳು ಬಹಳಷ್ಟು ಸಲ ಸೋಂಕಿಗೆ ಬಾಧೆ ಆಗ್ತವೆ ಸರ್. ಮರಣ ಸಾಧ್ಯತೆ, ಈ ನಿಮೋನಿಯಾ ರೋಗ ಬಂದಾಗ ಮರಣ ಹೊಂದುವ ಸಾಧ್ಯತೆ ಸಹ ಇರ್ತದೆ ಸರ್. ಆಮೇಲೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಈ ಕರುಗಳು ಬೆಳೆಯ ಒಂದು ವಯಸ್ಸಲ್ಲಿ ಇರೋದ್ರಿಂದ ಈ ಚಪ್ಪೆ ರೋಗ ಸಹಿತ ಕರುಗಳಿಗೆ ಬರೋ ಸಾಧ್ಯತೆ ಬಹಳಷ್ಟು ಇರ್ತದೆ ಸರ್ ಕರುಗಳಲ್ಲಿ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಶುದ್ಧ ನೀರು ಕುಡಿಸಬೇಕು ಸರ್. ಆಮೇಲೆ 3 ತಿಂಗಳ ವಯಸ್ಸು ಕರು ದಾಟ್ತಂದ್ರೆ ಅದಕ್ಕೆ ನಾವು ಒಂದು ಚಪ್ಪೆ ರೋಗ ಮತ್ತು ಗಂಟಲು ಬೆನೆ ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು ಸರ್. ಮತ್ತೆ ಹಾಲು ಕುಡಿಸುವ ಪ್ರಮಾಣ ಹೇಗಿರಬೇಕು ಅಂತ? ಸ್ವಲ್ಪ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಏನಾಗ್ತದೆ ಸರ್, ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಹೆಚ್ಚಿನ ಒಂದು ಉಷ್ಣತೆ ಬೇಕಾಗ್ತದೆ ಸರ್. ಸೊ ಈ ಹೆಚ್ಚಿನ ಉಷ್ಣತೆ ಬೇಕಾದಾಗ ದೇಹಕ್ಕೆ ಏನಾಗ್ತದೆ ಸರ್, ನಾವು ಹೆಚ್ಚಿನ ರೀತಿ ಹಾಲು ಸ್ವಲ್ಪ ಮಟ್ಟದ ಹಾಲು ಹೆಚ್ಚಿಗೆ ಕೊಡಬೇಕು ಸರ್. ಇದರಿಂದ ಕರುಗಳು ಅವುಗಳ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯಕವಾಗ್ತದೆ ಸರ್. ಈ ಜಂತುನಾಶಕ ಔಷಧಿಯನ್ನು ಯಾವ ಪ್ರಮಾಣದಲ್ಲಿ ಹೇಗೆ ಕುಡಿಸಬೇಕು ಡಾಕ್ಟ್ರೆ? ಸುಮಾರವಾಗಿ ಸರ್, ಮಳೆಗಾಲದಕ್ಕಿಂತ ಆರಂಭಕ್ಕಿಂತ ಮುಂಚೆ ಎಲ್ಲಾ ಪ್ರಾಣಿಗಳಿಗೂ ಒಂದ್ಸಲ ಜಂತುನಾಶಕ ಔಷಧಿ ಕುಡಿಸೋದು ಬಹಳ ಒಳ್ಳೆಯ ಸರ್. ಇದು ಏನಾಗ್ತದೆ ಸರ್, ಮಳೆಗಾಲದಲ್ಲಿ ಏನಾಗ್ತದೆ ಸರ್, ಮಳೆಗಾಲ ಮತ್ತು ಇದು ಮುಂದೆ ಮಾನ್ಸೂನ್ ಸೀಸನ್ ಅಂತ ಹೇಳ್ತೀವಲ್ಲ ಸರ್, ಇವಾಗ ಏನಾಗ್ತದೆ ಸರ್, ಹ್ಯುಮಿಡಿಟಿ ಅಂದ್ರೆ ವಾತಾವರಣದ ಆರ್ದ್ರತೆ ಜಾಸ್ತಿ ಆಗಿರುತ್ತೆ ಸರ್, ಮತ್ತು ಉಷ್ಣತೆ ಜಾಸ್ತಿ ಇರುತ್ತೆ ಸರ್, ಮತ್ತು ತೇವಾಂಶ ಜಾಸ್ತಿ ಇರೋದ್ರಿಂದ ಈ ಜಂತುಗಳು ಹುಳುಗಳ ಜೀವನ ಚಕ್ರ ಬಹಳ ಫಾಸ್ಟ್ ಆಗಿ ಉಂಟಾಗ ಸರ್ ಜೀವನ ಚಕ್ರ. ಈ ಉಂಟಾಗೋದ್ರಿಂದ ಎಲ್ಲಾ ರೀತಿಯ ಪ್ರಾಣಿಗಳಿಗೆ ಜಂತುಹುಳ ಬಾಧೆ ಬಹಳ ಕಂಡು ಬರುತ್ತೆ ಸರ್. ಸರ್, ಈ ಬಾಧೆ ಕಡಿಮೆ ಮಾಡೋ ಸಲುವಾಗಿ ನಾವು ಮಳೆಗಾಲ ಆರಂಭದಲ್ಲಿ ಜಂತುನಾಶಕ ಔಷಧಿ ಹಾಕಬೇಕು ಸರ್, ಮತ್ತು ಮಳೆಗಾಲ ಮುಗಿಯುವ ಸಮಯದಲ್ಲಿ ಒಂದ್ಸಲ ಜಂತುನಾಶಕ ಔಷಧಿ ಕುಡಿಸೋದ್ರಿಂದ ಈ ಜಂತಿನಿಂದ ನಾವು ಸ್ವಲ್ಪ ತೊಂದರೆಗಳನ್ನು ಕಡಿಮೆ ಮಾಡಬಹುದಾಗಿದೆ ಸರ್. ನೀವು ಹೇಳೋ ಪ್ರಕಾರ ಈ ಕರುಗಳಿಗೆ ಚಪ್ಪೆ ಬೇನೆ, ಗಂಟಲು ಬೇನೆ, ಇದರ ಲಸಿಕೆ ಹಾಕಿಸೋದ್ರಿಂದ ತಡೆಗಟ್ಟಬಹುದು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವು ಹಾಕುವುದರಿಂದ ಅವುಗಳ ಪ್ರಾಣ ಉಳಿಸಬಹುದಾಗಿದೆ ಸರ್. ಹಾಗಾದ್ರೆ ಡಾಕ್ಟರ್ ಅಣ್ಣರಾವ್ ಪಾಟೀಲ್ರೆ, ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳ ಒಂದು ಪಾಲನೆ ಮಾಡುವ ಕ್ರಮ ಹೇಗೆ? ಸರ್, ಕುರಿ ಮತ್ತು ಆಡುಗಳು ಏನಾಗ್ತದೆ ಸರ್, ಮಳೆಗಾಲದಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತವೆ ಸರ್. ಯಾವ್ದು ಮುಖ್ಯವಾಗಿ? ಮುಖ್ಯವಾಗಿ ಆಡುಗಳು ಸರ್. ಸುಮಾರು 10-20% ಇವನ್ ಮರಣ ಹೊಂದುವ ಸಾಧ್ಯತೆಗಳು ಸದ ಜಾಸ್ತಿ ಇರ್ತವೆ ಮಳೆಗಾಲದಲ್ಲಿ. ಇದಕ್ಕೆ ಸಮಸ್ಯೆ ಏನಾಗ್ತದೆ ಅಂದ್ರೆ ಸರ್, ಮಳೆಗಾಲದ ಆರಂಭದಲ್ಲಿ ಜಂತುನಾಶಕ ಔಷಧಿ ಕುಡಿಸ್ಬೇಕು ಸರ್. ಅದಾದ ತಕ್ಷಣ ಒಂದು ವಾರದ ನಂತರ ಒಂದು ಕರುಳು ಬೇನೆ ಅಂತ ಒಂದು ರೋಗ ಬರ್ತದೆ ಸರ್, ಅದರ ವಿರುದ್ಧ ಒಂದು ಲಸಿಕೆ ಹಾಕಿಸ್ಬೇಕು ಸರ್. ಲಸಿಕೆ ಹಾಕಿಸ್ಬೇಕು ಸರ್. ಆಮೇಲೆ ಈ ವೇಳೆಯಲ್ಲಿ ಹಾಕಿಸಬಹುದು, ಈ ಮಳೆಗಾಲದ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಹಾಕಿಸ್ಬೇಕು ಸರ್. ಅದು ರೋಗೋದ್ರೇಕ ಉಂಟಾಗುವ ಸಾಧ್ಯತೆ ಇರುತ್ತೆ ಸರ್. ಆಮೇಲೆ ಉಣ್ಣೆ ಕತ್ತರಿಸ್ತಾವೆ ಸರ್, ಕೆಲವೊಂದ್ಸಲ ಮಳೆಗಾಲದಲ್ಲಿ ಯಾವುದೇ ರೀತಿಯಲ್ಲಿ ಉಣ್ಣೆ ಕತ್ತರಿಸಬಾರ್ದು ಸರ್. ಯಾಕೆ ಡಾಕ್ಟರ್? ಸರ್, ಮಳೆ ಜಾಸ್ತಿ ಬಂದಾಗ ಸರ್ ಉಣ್ಣೆ ಇರೋದ್ರಿಂದ ಉಣ್ಣೆ ಮೇಲೆ ನೀರು ಬಿದ್ದು ಅದು ಕೆಳಗಡೆ ಹೋಗ್ತದೆ ಸರ್. ಉಣ್ಣೆ ಇರದಿದ್ದಾಗ ನೇರವಾಗಿ ದೇಹಕ್ಕೆ ಮಳೆ ನೀರು ಬಿಡೋದ್ರಿಂದ ಜ್ವರ, ಕೆಮ್ಮು, ನೆಗಡಿ ಮತ್ತೆ ದೇಹದ ಉಷ್ಣತೆ ಕಡಿಮೆ ಆಗ್ತದೆ ಸರ್. ಈಗ ಮಳೆ ಬರುವ ಸಮಯದಲ್ಲಿ ಕುರಿ ಹಾಗೂ ಆಡುಗಳನ್ನು ಮೇಯಿಸಬಾರ್ದು ಅಂತ ಹೇಳ್ತಾರೆ, ಹೌದಾ ಡಾಕ್ಟರ್? ಹೌದು ಸರ್. ಏನಾದ್ರೆ ಏನಾಗುತ್ತೆ ಸರ್, ಬೇಸಿಗೆಯಲ್ಲಿ ಆಗ್ತದೆ ಮೇವಿನ ಕೊರತೆ ಇರೋದ್ರಿಂದ ಈ ಮುಳ್ಳು ಕಂಟಿಗಳೆಲ್ಲ ನಮ್ಮ ಈ ರೈತರು ಪೂಜಾರಿಗಳು ಕುರಿಗಳಿಗೆ ತಿನ್ಸಿರ್ತಾರೆ ಸರ್. ಸೊ ಅದರಿಂದ ಗೊರಸಿನಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಹುಣ್ಣುಗಳು ಅಥವಾ ತೂತುಗಳು ಇರ್ತವೆ ಸರ್, ಹಸಿ ಮುಳ್ಳುಗಳಲ್ಲಿ ನಡೋದ್ರಿಂದ ಈ ನಟ್ರ ಗಾಯಗಳಿರ್ತವೆ ಸರ್. ಈ ಮಳೆಗಾಲದಲ್ಲಿ ಕೆಸರು ನಡೋದ್ರಿಂದ ಆ ಗಾಯಗಳಲ್ಲಿ ಕೆಸರು ತುಂಬಿ ಏನಾಗ್ತದೆ ಸರ್, ಅದು ಹುಣ್ಣುಗಳಾಗಿಬಿಡ್ತಾವೆ ಸರ್. ಸೊ ಗೊರಸಿನ ಈ ಗೊರಸಿನ ಹುಣ್ಣಿನ ತೊಂದರೆ ಸರ್, ಈ ಗೊರಸಿನ ಹುಣ್ಣಿನ ತೊಂದರೆ ಬಂದ್ರೆ ವಿಪರೀತ ಜ್ವರ ಬರ್ತವೆ ಸರ್. ಆಮೇಲೆ ದೇಹ ತೂಕ ಕಡಿಮೆ ಆಗ್ತದೆ, ದೇಹದ ಬೆಳವಣಿಗೆ ಆಗೋದಿಲ್ಲ. ಆಮೇಲೆ ಗರ್ಭಧರಿಸಿದ ಆಡುಗಳು ಮತ್ತು ಕುರಿಗಳು ಕೆಲವೊಂದ್ಸಲ ಗರ್ಭಪಾತ ಆಗುವ ಸಾಧ್ಯತೆ ಇರ್ತದೆ ಸರ್, ವಿಪರೀತ ಜ್ವರ ಇರ್ತದೆ. ಆಮೇಲೆ ಅವ್ರು ಹಾಸ್ಪಿಟಲ್ ತಂದ್ರೆ ಒಂದ್ ದಿವಸಕ್ಕೆ ಚಿಕಿತ್ಸೆ ಮಾಡ್ತಾರೆ ಸರ್, 2 ಮತ್ತು 3 ದಿವಸ ಅವ್ರು ಬರಕ್ಕಾಗಲ್ಲ ಸರ್. ಸೊ ಅವಾಗ ಏನಾಗ್ತದೆ, ರೋಗ ಹೆಚ್ಚಾಗ್ತದೆ ಸರ್. ಈಗ ಈ ಒಂದು ಕುರಿ ಮತ್ತು ಆಡುಗಳ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಟು ಈ ರೋಗ ಬರದಂತೆ ತಡೆಯಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್, ಮಳೆಗಾಲ ಸ್ವಲ್ಪ ಕೊಟ್ಟಿಗೆ ಸ್ವಚ್ಛವಾಗಿ ಇಡೋದ್ರಿಂದ ಏನಾಗ್ತದೆ ಸರ್, ಮನೆಗೆ ಬಂದ ಮೇಲೆ ಈ ಗೊರಸಿನ ಹುಣ್ಣಿನ ತೊಂದರೆ ಸ್ವಲ್ಪ ಕಡಿಮೆ ಸರ್. ಆಮೇಲೆ ಏನ್ ಮಾಡ್ಬೇಕಂದ್ರೆ, ಪುಡಿ ಸುಣ್ಣ ವಾರಕ್ಕೆ 2 ಸಲ ಕೊಟ್ಟಿಗೆಲ್ಲಿ ಹಾಕೋದ್ರಿಂದ ಅವುಗಳ ಗೊರಸಿನ ಹುಣ್ಣಿನ ಸ್ವಲ್ಪ ತೀವ್ರತೆ ಕಡಿಮೆ ಮಾಡಬಹುದು ಸರ್. ಮತ್ತೆ ಈ ಮಳೆಗಾಲದಲ್ಲಿ ಒಂದು ಬಹಳ ಮುಖ್ಯವಾಗಿ ಈ ಸಿಡಿಲಿನ ಅವಘಡ ಆಗೋದು, ನೀರಿನಲ್ಲಿ ಕೊಚ್ಚು ಹೋಗುದು, ಇದೆಲ್ಲ ಇದೆಲ್ಲ ಅದಕ್ಕೆ ಏನು ಮುನ್ನೆಚ್ಚರಿಕೆ? ಇದು ಈ ಕುರಿಗಾರರು ಏನ್ ಮಾಡ್ಬೇಕಂದ್ರೆ, ಸಾಮಾನ್ಯವಾಗಿ ಈ ಮಳೆಗಾಲ ಬಂದಿರತ ಸಂದರ್ಭದಲ್ಲಿ ಈ ಕೆಲವೊಂದ್ಸಲ ಮಳೆ ಬಂದ್ ನಿಂತರ ಏನಾಗ್ತದೆ ಸರ್, ಕೆಲವೊಂದ್ಸಲ ರಸ್ತೆ ಮೇಲೆ ಅಥವಾ ಫೂಲ್ಗಳ ಮೇಲೆ ನೀರು ಹರಿತಾ ಇರ್ತದೆ ಸರ್. ಯಾವ್ದು ಅಥವಾ ಈ ನಾವು ನಡೆದಾಡ ರಸ್ತೆ ಮೇಲೆ ನೀರು ಹರಿತಾ ಇರ್ತದೆ ಸರ್. ಯಾವುದೇ ಕಾರಣಕ್ಕೂ ಹರಿಯುವ ನೀರಲ್ಲಿ ಕುರಿ ಆಡುಗಳನ್ನು ದಾಟಿಸಬಾರ್ದು ಸರ್. ಕೆಲವೊಂದ್ಸಲ ನೀರಿನ ರಸಬ ಜಾಸ್ತಿ ಆದಾಗ ಈ ಕುರಿ ಮತ್ತು ಆಡು ಕೊಚ್ಚೋಗುವ ಸಂದರ್ಭ ಮೊದಲನೇ ಸರ್. ಎರಡನೇದು ಏನಾಗುತ್ತೆ ಸರ್, ಈ ಇವಾಗಲೇ ನಾವು ಒಂದು ಮೇ ತಿಂಗಳಲ್ಲಿ ಒಂದು ನ್ಯೂಸ್ ನೋಡಿದ್ವಿ ಸರ್, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಒಂದು ದೇವಸಮುದ್ರ ಗ್ರಾಮದಲ್ಲಿ ಸರ್, ಸುಮಾರು ಸಿಡಿಲು ಬಿದ್ದು ಒಂದೇ ಮರದ ಕೆಳಗಡೆ ನಿಂತ ಸುಮಾರು 155 ಆಡುಗಳು ಒಂದೇ ಸಲ ಕುರಿಗಳು ಮರಣ ಹೊಂದಿವೆ. ಸೊ ಇದರಿಂದ ರೈತರಿಗೆ ಬಹಳಷ್ಟು ಲಾಸ್ ಆಗುತ್ತೆ ಸರ್. ಸೊ ಸಿಡಿಲಿನ ಅವಘಡ ಬಹಳ ಸಮಸ್ಯೆ ಇರ್ತದೆ ಸರ್. ಅದಕ್ಕೆ ಯಾವುದೇ ಕಾರಣಕ್ಕೂ ದಟ್ಟನೆಯ ಮೋಡ ಬಂದಾಗ ಅವ್ರು ಸುರಕ್ಷಿತ ಸ್ಥಳಗಳಿಗೆ ಹೋಗ್ಬೇಕು ಸರ್, ಅಥವಾ ಮನೆಗೆ ವಾಪಸ್ ಬರಬೇಕು, ಇಲ್ಲದಿದ್ದರೆ ಬಯಲು ಪ್ರದೇಶದಲ್ಲಿ ನಿಲ್ಬೇಕು ಸರ್. ಆಮೇಲೆ ಮರದಡಿಯಲ್ಲ ನಿಲ್ಲಬಾರದು ಸರ್. ಕೆಲವರು ನಾವು ರೈತರಿಗೆ ಒಂದು ತಪ್ಪು ಕಲ್ಪನೆ ಏನಂದ್ರೆ, ಓಡ್ಕೊಂಡು ಹೋಗಿ ಮರದಡಿಯಲ್ಲಿ ಕುರಿಗಳ ಸಮೇತ ನಿಲ್ತಾ ಇರ್ತಾರೆ, ಆವಾಗ ಇಂತ ಅವಘಡಗಳು ಸಂಭವಿಸ್ತವೆ ಅಲ್ವಾ? ಈ ಸಾಮಾನ್ಯವಾಗಿ ಸಿಡಿಲು ಏನ್ ಮಾಡ್ತದೆ ಸರ್, ಅದು ಅತಿ ಎತ್ತರವಾದ ವಸ್ತುಗಳನ್ನ ಸ್ಪರ್ಶ ಮಾಡ್ತದೆ ಸರ್. ಹೌದು. ಸೊ ಮರಗಳಿಗೆ ಸ್ಪರ್ಶ ಮಾಡಿದಾಗ ಮರದ ಕೆಳಗಡೆ ನಿಂತವರಿಗೂ ಸಹಿತ ಅದರ ಶಾಖ ಮತ್ತು ಅದರ ವಿದ್ಯುತ್ ಕಾಂತಿತೆ ಅಲೆಗಳು ನಮ್ಗೆ ಹತ್ತವು ಸರ್. ಅವಾಗ ಸತ್ತು ಬಿಡ್ತದೆ. ಸೊ ಇದರಿಂದ ಏನಾಗ್ತದೆ, ಪ್ರಾಣಿ ಮತ್ತು ಮನುಷ್ಯರು ಕಡಿಮೆ ಅವಧಿಯಲ್ಲಿ ಮರಣ ಹೊಂದುವ ಸಾಧ್ಯತೆ. ಮಳೆಗಾಲದ ಸಂದರ್ಭದಲ್ಲಿ ಕುರಿ ಮೇಯಿಸುವವರು ಅಥವಾ ಕುರಿ ಬಗ್ಗೆ ಪಾಲನೆ ಮಾಡ್ತಾ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದು ಮುಖ್ಯವಾಗಿ ಸಿಡಿಲಿನ ಬಗ್ಗೆ ಬಹಳಷ್ಟು ಜಾಗ್ರತೆ ವಹಿಸುವುದು ಅನಿವಾರ್ಯ ಮತ್ತು ಅವಶ್ಯಕತೆ ಎರಡು ಇದೆ. ಹೌದು. ಇಲ್ಲಾಂದ್ರೆ ಬಹಳಷ್ಟು ನಷ್ಟವನ್ನು ಅನುಭವಿಸಬೇಕಾಗ್ತದೆ, ಪ್ರಾಣಹಾನಿಗಳನ್ನು ಅನುಭವಿಸಬೇಕಾಗ್ತದೆ. ಈಗ ಜಾನುವಾರುಗಳ ಬಗ್ಗೆ ಆಯ್ತು, ಕುರಿ ಆಡುಗಳ ಬಗ್ಗೆ ಹೇಳಿದ್ರಿ ನೀವು. ಈ ಮಳೆಗಾಲದಲ್ಲಿ ಕುಕ್ಕುಟ ಪಾಲನೆ ಕ್ರಮ ಹೇಗಿರ್ತದೆ ಡಾಕ್ಟ್ರೆ? ಸರ್, ಈ ವಾತಾವರಣ ಬದಲಾವಣೆಯಿಂದ ಇವನ್ ಕುಕ್ಕುಟಗಳು ಸಹ ಒತ್ತಡವನ್ನು ಅನುಭವಿಸ್ತವೆ ಸರ್. ಈ ಒತ್ತಡ ಅನುಭವಿಸೋದ್ರಿಂದ ಏನಾಗ್ತದೆ ಸರ್, ಕುಕ್ಕುಟಗಳಲ್ಲಿ ಈ ರಾಣಿಕೇತನ ರೋಗ ಉದ್ರೇಕ ಉಂಟಾಗುತ್ತೆ ಸರ್. ಮತ್ತೆ ಕೆಲವೊಂದ್ಸಲ ನಾವು ಅದು ಬೆಡ್ಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಇದರ ಕೆಳಗಡೆ ಇರೋ ಸಹ ನಾವು ಬೇಗ ಕ್ಲೀನ್ ಗಿನ್ ಮಾಡದೇ ಇದ್ದಾಗ ಅಮೋನಿಯಾ ಅಂದ್ರೆ ಅದರ ಪರ್ಸೆಂಟೇಜ್ ಹೆಚ್ಚಿಗೆ. ರೋಗದ ಲಕ್ಷಣ ಹೇಗಿರ್ತದೆ ಅಂದ್ರೆ, ಕೆಮ್ಮು, ನೆಗಡಿ, ವಿಪರೀತ ಸುಂಬಳ, ಜ್ವರ ಮತ್ತು ಬೀದಿ ಉಂಟಾಗುತ್ತೆ ಸರ್. ಅದು ಬೀದಿ ಉಂಟಾಗುತ್ತೆ ಸರ್ ಅದು. ಮತ್ತೆ ಅದರಿಂದ ಏನಾಗ್ತದೆ, ಕೆಲವೊಂದ್ಸಲ ಬ್ಯಾಕ್ಟೀರಿಯಾ ಫಸ್ಟ್ ವೈರಾಣು ರೋಗ ಬಂದು ಅನಂತರ ಈಕೋಲೈ, ಸಲ್ಮೋನಿಲ್ಲಾ ಅಂತ ಬೇರೆ ಬೇರೆ ಬ್ಯಾಕ್ಟೀರಿಯಾ ಇರ್ತದೆ ಸರ್. ಈ ಬ್ಯಾಕ್ಟೀರಿಯಾಗಳಿಂದ ಸೆಕೆಂಡರಿ ಕಾಂಪ್ಲಿಕೇಶನ್ ಆಗಿ ಕೆಲವೊಂದ್ಸಲ ಕಕ್ಷಿಡೆ ಅಂತ ರೋಗಗಳು ಬರ್ತಾವೆ ಸರ್. ಇವಾಗ ಏನಾಗ್ತದೆ ಸರ್, ಇದು ಒಂದು ಡ್ರಾಪಿಂಗ್ಸ್ ಅಲ್ಲಿ ರಕ್ತ ಬರಬಹುದು, ಸುಸ್ತಾಗಬಹುದು, ಇದಕ್ಕಿದ್ದಂತೆ ಮರಣ ಹೊಂದುವುದು, ಮತ್ತೆ ದೇಹದ ತೂಕದಲ್ಲಿ ಕಡಿಮೆ ಆಗ್ತದೆ. ಈ ಮೊಟ್ಟೆ ಕೊಡುವಂತ ಕೋಳಿಗಳು ಮೊಟ್ಟೆ ಕೊಡುವುದಿಲ್ಲ, ಅಥವಾ ಮೊಟ್ಟೆ ಕೊಟ್ಟರೆ ಚಿಕ್ಕ ಮೊಟ್ಟೆ, ಅಥವಾ ಮೊಟ್ಟೆಯಲ್ಲಿ ಪೋಷಕಾಂಶಗಳು ಇರೋದಿಲ್ಲ, ಅಥವಾ ಗಾತ್ರ ಇರೋದಿಲ್ಲ. ಮತ್ತೆ ಈ ಬೇದಿ ಕೂಡ ದ್ರವ ರೂಪದಲ್ಲಿ ಬಹಳ ಹೆಚ್ಚಾಗಿರುತ್ತದೆ, ಅದು ಕೂಡ ಒಂದು ರೋಗದ ಲಕ್ಷಣನೇ? ಹಾ, ರೋಗದ ಲಕ್ಷಣ ಸರ್. ದ್ರವ ರೂಪದ ಬೇದಿ ಮತ್ತೆ ಅದರಲ್ಲಿ ಮುಖ್ಯವಾಗಿ ಕೆಲವೊಂದ್ಸಲ ರಕ್ತ ಸಹಿತ ಬರಬಹುದು. ಓಹೋ, ಅದು ಸಹಿತ ಕಂಡು ಬರಬಹುದು ಸರ್. ಇದು ಕಚ್ಚಿದ ರೋಗದಲ್ಲಿ ಕಂಡು ಬರ್ತದೆ ಸರ್. ಅಂದ್ರೆ ಆ ಸಂದರ್ಭದಲ್ಲಿ ಈ ರಕ್ಷಣಾ ಕ್ರಮವಾಗಿ ಅದರ ಆಹಾರವನ್ನು ಬಹಳ ಬೆಚ್ಚಗಿನ ಪ್ರದೇಶದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೇದಲ್ಲ ಸರ್. ಮೊದಲನೇದಾಗಿ ಸರ್, ಕೋಳಿ ಕುಕ್ಕುಟ ಮನೆ ಏನ್ ಮಾಡ್ಬೇಕು ಸರ್, ಅದರಲ್ಲಿ ಬೆಚ್ಚಗೆ ಇಡಬೇಕು ಸರ್. ಎರಡನೇದು ಕುಕ್ಕುಟ ಮನೆ ಒಣ ಅದು ಹಸಿ ಆಗದಂತೆ ನೋಡ್ಕೊಂಡು ಅದು ಸಹ ಹಾಕ್ಬೇಕು ಸರ್. ಅದಾದ ನಂತರ ರೋಗದ ವಿರುದ್ಧ ಲಸಿಕೆಗಳನ್ನು ಕೊಡಬೇಕು ಸರ್. ಈಗ ಈ ಕೋಳಿಗಳ ಸಾಕಣೆ ಇದರಲ್ಲಿ ಹಸಿಯಾದ ಹಾಸಿಗೆ ಇರುವುದರಿಂದ ಏನಾಗ್ತದೆ, ಏನು ಸಮಸ್ಯೆ? ಅದು ಅಮೋನಿಯಾ ಜಾಸ್ತಿ, ವೆಟ್ ಲೀಟರ್ ಅಂತ ಹೇಳ್ತೀವಿ ಸರ್. ಇದು ಹಸಿಯಾದ ಅಂಶ ಜಾಸ್ತಿ ಇರೋದ್ರಿಂದ ಈ ವೆಟ್ ಲೀಟರ್ ಅಂಶದಿಂದ ಅಮೋನಿಯಾದ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಅಮೋನಿಯಾ ಪ್ರಮಾಣ ಹೆಚ್ಚಿಗೆ ಕಣ್ಣು ಉರಿತವೆ ಸರ್ ನಾವು ಸಾಮಾನ್ಯವಾಗಿ. ಇದರಿಂದ ಏನಾಗ್ತದೆ ಸರ್, ಒಂದು ಕಾಯಿಲೆಗಳು ಎಸ್ಪೆಷಲಿ ಈ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗ್ತವೆ ಸರ್. ಡಾಕ್ಟರ್, ಈಗ ನೀವು ಹೇಳಿದ್ರೆ ಕೋಳಿಗಳಿಗೆ ಮಳೆಗಾಲದಲ್ಲಿ ಜಂತುನಾಶಕ ಔಷಧಿ ಕುಡಿಸಬೇಕು ಅಂತ, ಯಾವ ರೀತಿಯಲ್ಲಿ ಅದಕ್ಕೆ ಕ್ರಮ ಹೇಗೆ ಅದನ್ನು ಕುಡಿಸುವ? ಅಂದ್ರೆ ಕುರಿ ಮತ್ತು ಆಡುಗಳಂತರ ಒಂದೊಂದಕ್ಕೆ ಕುಡಿಸಕಾಗಲ್ಲ ಸರ್. ಈ ಕುಡಿಯುವ ನೀರಿನಲ್ಲಿ ಜಂತುನಾಶಕ ಔಷಧಿಗಳನ್ನು, ಅಂದ್ರೆ ರಾಣಿಕೇತ ರೋಗದ ವಿರುದ್ಧ ಈ ಲಸಿಕೆ, ಲಸಿಕೆ ಹಾಕಬೇಕಾದ್ರೆ ಲಸಿಕೆ ಸಹಿತ ಕುಡಿಯುವ ನೀರಿನ ಮೂಲಕನೇ ಕೊಡ್ತಾರೆ. ಕುಡಿಯುವ ನೀರಿನ ಮೂಲಕ ಲಸಿಕೆನೂ ಕುಡಿಯುವ ನೀರಿನ ಮೂಲಕ ಕೊಡ್ತೀವಿ ಸರ್. ಈ ಕಾಕ್ಸಿಡಿ ವಿರುದ್ಧ ಔಷಧಿಯನ್ನು ನಾವು ಫೀಡ್ ಮೂಲಕ ಕೊಡ್ತೀವಿ, ಆಹಾರದ ಮೂಲಕ, ಮತ್ತೆ ಇದು ಜಂತುನಾಶಕ ಔಷಧಿ ಕುಡಿಯುವ ನೀರಿನ ಮೂಲಕ ಕೊಡ್ತೀವಿ ಸರ್. ಅಂದ್ರೆ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ರೆ, ನೀವು ಹೇಳಿದ ಹಾಗೆ ಈ ಮಳೆಗಾಲದಲ್ಲಿ ಜಂತುನಾಶಕ ಮತ್ತು ಲಸಿಕೆಗಳು ಬಹಳ ಮಹತ್ವಪೂರ್ಣವಾದಂತಹ ಪಾತ್ರ ವಹಿಸುತ್ತದೆ ಈ ಜಾನುವಾರುಗಳಲ್ಲಿ ಮತ್ತೆ ಕುರಿ ಮೇಕೆ ಕೋಳಿಗಳಲ್ಲಿ ಅಲ್ವಾ? ಇನ್ನು ಮೊದಲನೇದಾಗಿ ಸರ್, ನಾವು ಜಂತುನಾಶಕ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ ಸರ್, ಈ ಮಳೆಗಾಲದಲ್ಲಿ ಜಂತು ಹುಳುಗಳ ಜೀವನ ಕ್ರಿಯೆ ಬಹಳ ಭರಾಟೆಯಿಂದ ಸಾಗುತ್ತದೆ. ಈ ಭರಾಟೆಯಿಂದ ಸಾಗುವುದರಿಂದ ಎಲ್ಲಾ ಪ್ರಾಣಿಗಳು ಬೇಗನೆ ಬಹುಬೇಗನೆ ಜಂತು ಪೀಡಿತವಾಗ್ತವೆ ಸರ್. ಸೊ ಅದರಿಂದ ಮಳೆಗಾಲದಲ್ಲಿ ಜಂತುನಾಶಕ ಔಷಧಿ ಮುಖ್ಯವಾಗಿ ಕೊಡಲೇಬೇಕು ಸರ್. ಇನ್ನು ಲಸಿಕೆಗಳ ಬಗ್ಗೆ ಹೇಳಬೇಕಂದ್ರೆ ನಾನು ನಿಮಗೆ ಹೇಳಿದೆ ಸರ್, ಈ ಬೇಸಿಗೆ ವಾತಾವರಣದಿಂದ ಮಳೆಗಾಲ ವಾತಾವರಣ ಬಂದಾಗ ಹವಾಮಾನ ಬದಲಾವಣೆಯಿಂದ ಜಾನುವಾರುಗಳಲ್ಲಿ ಒತ್ತಡ ಉಂಟಾಗುತ್ತದೆ. ಈ ಒತ್ತಡದಿಂದ ಸ್ಟ್ರೆಸ್ ಹೇಳ್ತೀವಿ ಸರ್. ಇದರಿಂದ ಏನಾಗ್ತದೆ, ದೇಹದ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಈ ಕಡಿಮೆ ಆದಾಗ ಈ ಕೆಲವೊಂದು ರೋಗಗಳು ಸರ್, ಈ ಚಪ್ಪೆ ರೋಗ ಇರಬಹುದು, ಈ ಗಂಟಲು ಬೆನೆ ರೋಗ ಇರಬಹುದು, ಅಥವಾ ಗೊರಸಿನ ಹುಣ್ಣಿನ ಕಾಯಿಲೆಗಳು ಇರಬಹುದು, ಅಥವಾ ಬೇದಿ ಇರಬಹುದು, ಅಥವಾ ಜಂತುಗಳ ಹುಳುಗಳದೇ ಕಾಯಿಲೆಗಳು ಇರಬಹುದು. ಈ ಕಾಯಿಲೆಗಳು ಗುಣಗುಣಗೊಳ್ತವೆ ಸರ್. ಸೊ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆಗಳು ಕೊಡೋದ್ರಿಂದ ಮತ್ತು ಏನಾಗ್ತದೆ ಸರ್, ಅವುಗಳಿಗೆ ಒಂದು ನಾವು ಒಂದು ಸಂರಕ್ಷಣೆ ಅಥವಾ ಪ್ರೊಟೆಕ್ಷನ್ ಮಾಡಿದಂಗೆ ಆಗ್ತದೆ ಸರ್. ಈ ಕುರಿ ಮೇಕೆಗಳಲ್ಲಿ ಒಂದು ಕರುಳು ಬೆನ್ನೆ ಅಂತ ಬರ್ತಲ್ಲ, ಅದಕ್ಕೆ ಲಸಿಕೆ ಎಷ್ಟು ಸಲ ಕೊಡಬೇಕು, ಹೇಗೆ ಕೊಡಬೇಕು ಅದು ಸರ್? ಮಳೆಗಾಲದ ಆರಂಭದಲ್ಲಿ ಸರ್, ಈ ಸಾಮಾನ್ಯವಾಗಿ ಲಸಿಕೆ ಕೊಡೋಕ್ಕಿಂತ ಮುಂಚೆ ಜಂತುನಾಶಕ ಔಷಧಿ ಕೊಡಬೇಕು ಸರ್. ಜಂತುನಾಶಕ ಔಷಧಿ ಕೊಟ್ಟು ಒಂದು ವಾರದ ನಂತರ ಲಸಿಕೆ ಕೊಡೋದ್ರಿಂದ ಈ ಲಸಿಕೆಗಳ ಒಂದು ಎಫೆಕ್ಟಿವ್ನೆಸ್ ಅಂತ ಹೇಳ್ತೀವಿ ಸರ್, ಈ ಎಫೆಕ್ಟಿವ್ನೆಸ್ ಅಥವಾ ಲಸಿಕೆಗಳ ಒಂದು ರೋಗ ಪ್ರತಿರೋಧಕ ಶಕ್ತಿ ಈ ಕುರಿ ಆಡುಗಳಲ್ಲಿ ಹೆಚ್ಚಿಗೆ ಆಗ್ತದೆ ಸರ್. ಮಳೆಗಾಲದ ಆರಂಭದಲ್ಲಿ ಈ ಲಸಿಕೆ ಕೊಡಿಸ್ ಡಾಕ್ಟರ್ ಪಾಟೀಲ್. ಈಗ ಬಹಳ ಮುಖ್ಯವಾಗಿ ನಾವು ಮಳೆಗಾಲದ ಸಂದರ್ಭದಲ್ಲಿ ಈ ಕಳೆನಾಶಕವನ್ನು ಹಾಕ್ತೇವೆ, ಆಗ ಮಳೆಗಾಲದಲ್ಲಿ ಈ ಕಳೆನಾಶಕವನ್ನು ಸಿಂಪಡಿಸಿರುವುದರಿಂದ ಹೊಲದಲ್ಲಿ ರಾಸುಗಳಿಗೆ ಮೇಲಿಕೆ ಬಿಡುತ್ತಾರೆ, ಅವಾಗ ಸಮಸ್ಯೆಗಳು ಸೃಷ್ಟಿ ಆಗ್ತದಲ್ಲ ಸರ್? ಮುಖ್ಯವಾಗಿ ಏನಾಗ್ತದೆ ಸರ್, ಇವಾಗ ಏನಾಗ್ತದೆ, ಕೃಷಿಯಲ್ಲಿ ಏನಾಗ್ತದೆ ಸರ್, ಒಂದು ವಾಣಿಜ್ಯೀಕರಣ ಮತ್ತು ನಗರೀಕರಣಗಳಿಂದ ಏನಾಗ್ತದೆ ಸರ್, ಒಂದು ಲೇಬರ್ಗಳ ಸಮಸ್ಯೆ ಅಥವಾ ಕಡಿಮೆ ಆಗ್ತಾ ಇದೆ ಸರ್. ಸೊ ಇದರಿಂದ ರೈತರು ಈ ಹುಲ್ಲುಗಳು ಕಡಿಮೆ ಆಗಬೇಕಾದ್ರೆ ಮೊದಲು ಏನ್ ಮಾಡ್ತಾರೆ ಸರ್, ಕುಂಟೆ ಹೊಡಿತಿದ್ರು, ಜನರು ಸ್ವಚ್ಛ ಮಾಡ್ತಾರೆ ಸರ್, ಕೂಲಿ ಆಳುಗಳು. ಇವಾಗ ಕಳೆನಾಶಕಗಳು ಸಿಂಪಡಣೆ ಮಾಡ್ತಾ ಇದೆ ಸರ್, ಇವು ಬಹಳಷ್ಟು ಒಂದು ವಿಷಕಾರಿಯಾಗಿರ್ತವೆ ಸರ್. ಈ ಕಳೆನಾಶಕ ಸಿಂಪಡಣೆ ಮಾಡಿದ ಹುಲ್ಲು ಒಂದು ಬೆಳಗ್ಗೆ ಸಿಂಪಡಣೆ ಮಾಡಿ ಸಾಯಂಕಾಲ ತನಕ ಪೂರ್ತಿ ಕೆಂಪು ಬಣ್ಣ ಇರುತ್ತೆ ಸರ್. ಹೌದು. ಅನಂತರ ಒಣಗಿ ಹೋಗ್ತದೆ ಸರ್. ಹೌದು. ಆ ಹುಲ್ಲನ್ನು ಅಪ್ಪಿತಪ್ಪಿ ನಮ್ಮ ಕುರಿ ಮತ್ತು ಜನರುಗಳು ತಿಂದಾಗ ಏನಾಗ್ತದೆ ಸರ್, ಅವು ಯಾವುದೇ ರೀತಿ ಲಕ್ಷಣ ತೋರಿಸೋದಿಲ್ಲ ಸರ್, ಮನೆಯಲ್ಲಿ ಬಂದು ಸುಸ್ತಾಗಿ ಇದಕ್ಕಿದ್ದಂತೆ ಬಿದ್ದು ಬಣ್ಣ ಹೊಂತವೆ ಸರ್. ಇನ್ನು ಕೆಲವೊಂದ್ಸಲ ಕಳೆನಾಶಕ ಸಿಂಪಡಣೆ ಮಾಡುವಾಗ ಈಗ ಆಕ್ಸಿಡೆಂಟ್ ಅಲ್ಲಿ ಏನಾದರೂ ಕುರಿ ಮತ್ತು ಆಡುಗಳು ನೆಕ್ಕುವುದು ಅಥವಾ ಅವರು ಕೈ ತಗೊಂಡ ಸ್ಥಳಗಳಲ್ಲಿ ಎಲ್ಲೋ ಒಂದು ಸ್ಥಳಗಳಲ್ಲಿ ಈ ಜನರುಗಳು ಬಂದು ನೀರು ಕುಡಿದು ಅಂದ್ರೆ ವಿಷದ ಹೆಚ್ಚಾಗಿ ಯಾವುದೇ ಲಕ್ಷಣ ತೋರಿಸಕ್ಕಿಂತ ಇದಕ್ಕಿದ್ದಂತೆ ಬಣ್ಣ ಹೊಂದುತ್ತವೆ ಸರ್. ಸೊ ಕಳೆನಾಶಕದಿಂದ ಸುಮಾರು ರೈತರು ಬಹಳಷ್ಟು ಜನರುಗಳು ಕಳ್ಕೊಂಡಿದ್ದಾರೆ ಸರ್. ಎಸ್ಪೆಷಲಿ ಕುರಿ ಮತ್ತು ಆಡುಗಳು ಸಾಕಾಣಿಕೆದಾರರು, ಅವರಿಗೆ ಗೊತ್ತಿರಲ್ಲ ಸರ್ ಇದು ಸಿಂಪಡಣೆ ಮಾಡಿರೋದು. ಸೊ ಇದರ ಬಗ್ಗೆ ಸ್ವಲ್ಪ ರೈತರು ಮತ್ತು ಕುರಿ ಆಡು ಸಾಕಾಣಿಕೆದಾರರು ಸ್ವಲ್ಪ ಅದರ ಬಗ್ಗೆ ಗಮನ ವಹಿಸಬೇಕು ಸರ್. ಅದರ ಬಗ್ಗೆ ನಿಜ ಆ ರೀತಿ ಎಚ್ಚರಿಕೆಯಿಂದ ಇರಬೇಕು ಅಂತ ಅಲ್ವಾ? ಬಿತ್ತನೆ ಸಮಯದಲ್ಲಿ ರೈತರು ವಹಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಏನಂತ ಹೇಳ್ತೀರಿ ಸರ್? ಇತ್ತೀಚೆಗೆ ಕೆಲವೊಂದ್ಸಲ ಏನಾಗ್ತದೆ ಸರ್, ರೈತರು ನಮ್ಮ ಬಿತ್ತನೆ ಸಮಯದಾಗ ಅವ್ರ ಜೊತೆ ಏನಾಗ್ತದೆ ಸರ್, ಈಗ ರಾಸಾಯನಿಕ ಗೊಬ್ಬರಗಳು, ಯೂರಿಯಾ ಗೊಬ್ಬರಗಳು ಮತ್ತೆ ಬೀಜಗಳು ಸರ್. ಈ ಬೀಜಗಳು ಹೆಂಗಿರುತ್ತೆ ಅಂದ್ರೆ ಬೀಜೋಪಚಾರ ಅಂತ ಹೇಳ್ತಾರೆ ಸರ್. ಈ ಬೀಜೋಪಚಾರದ ಮೇಲೆ ಆಡಿದ ಬೀಜ ಅಂದ್ರೆ ಅದು ವಿಷಯೋಪರಿತ ಬೀಜ, ಅದೇ ರೀತಿ ವಿವಿಧ ರೀತಿಯ ಒಂದು ಕೆಮಿಕಲ್ಗಳು ಅದಕ್ಕೆ ಹಚ್ಚಿರ್ತಾರೆ ಸರ್. ಸೊ ಇಂಥ ಒಂದು ಬೀಜ ಮತ್ತು ಗೊಬ್ಬರಗಳನ್ನು ಈ ಜನರುಗಳು ಎಲ್ಲೋ ಕೆಲವೊಂದ್ಸಲ ಗೊತ್ತಾಗಲಾರದೆ ಅಥವಾ ಕೆಲವೊಂದ್ಸಲ ಅನಿವಾರ್ಯವಾಗಿ ಏನಾದ್ರೂ ತಿಂದಾಗ ಅಥವಾ ಆಕಸ್ಮಿಕವಾಗಿ ತಿಂದಾಗ ಏನಾಗುತ್ತೆ ಸರ್, ಈ ರೋಗದ ಲಕ್ಷಣಗಳು ಅಥವಾ ಈಗ ರಾಸಾಯನಿಕ ಗೊಬ್ಬರಗಳ ಒಂದು ವಿಷಪ್ರಾಸನ ಉಂಟಾಗುತ್ತೆ ಸರ್. ಇದರಿಂದ ಕೆಲವೊಂದ್ಸಲ ಯೂರಿಯಾ ಗೊಬ್ಬರ ಜಾಸ್ತಿ ತಿಂದಾಗ ಇದ್ದಕ್ಕಿದ್ದಂತೆ ಮಣ್ಣು ಹೊಂತಾರೆ ಸರ್, ಹೊಟ್ಟೆ ಉಬ್ಬರ ಬರ್ತದೆ ಸರ್, ಬಾಯಲ್ಲಿ ಜೊಲು ಸುರಿಸುವುದು, ಹೊಟ್ಟೆ ಉಬ್ಬರ, ಜಾನುವಾರು ಕೆಳಗಡೆ ಬಿದ್ದು ಒದ್ದಾಡುವುದು, ಇವನ್ ಪಶುವೈದ್ಯರ ಸತ ಬಂದು ಚಿಕಿತ್ಸೆ ಕೊಡೋಕೆ ಸಮಯ ಇರೋದಿಲ್ಲ ಸರ್. ಸುಮಾರು 15-30 ನಿಮಿಷ ಒಳಗಡೆ ಎಲ್ಲವೂ ಮುಗಿದು ಬಿಟ್ಟಿರ್ತದೆ ಸರ್. ಬಹಳ ಎಚ್ಚರಿಕೆ ವಹಿಸಬೇಕು ಈ ಬಗ್ಗೆ ಕೂಡ ಅಲ್ವಾ? ಈಗ ಡಾಕ್ಟ್ರೆ, ನಮ್ಮ ಭಾಗದಲ್ಲಿ ಅನೇಕ ನದಿಗಳಿವೆ. ಈಗಿನ ದಿನಮಾನದಲ್ಲಿ ನಮಗೆ ಮಳೆ ಬರದಿದ್ರು ಕೂಡ ಮಹಾರಾಷ್ಟ್ರ ಆ ಭಾಗದಲ್ಲಿ ಮಳೆ ಆದ್ರೆ ಈ ಕಡೆ ನದಿಗಳಲ್ಲಿ ಪ್ರವಾಹ ಬರ್ತದೆ, ಉಕ್ಕಿ ಹರಿತವೆ. ಅಂತ ಸಂದರ್ಭದಲ್ಲಿ ನಮ್ಮ ಜಾನುವಾರುಗಳ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಡ್ತೀರಿ? ಏನಾಗ ಸರ್, ಪ್ರವಾಹ ಬಂದಾಗ ನೀರಿನ ರಸಬ ಬಹಳ ಜಾಸ್ತಿ ಇರುತ್ತೆ. ಈ ರಸಬ ಬಂದಾಗ ಈಗ ಈ ನದಿ ಸುತ್ತಮುತ್ತ ಮೈಸುವುದು, ಈ ನದಿ ನೀರು ಬಂದಾಗ ನದಿ ದಾಟಿಸುವುದು, ಇಂಥವೆಲ್ಲ ನಾವು ಕ್ರಮಗಳನ್ನು ಮಾಡಬಾರ್ದು ಸರ್. ಮುಖ್ಯವಾಗಿ ಕುರಿ ಮತ್ತು ಆಡುಗಳು ಏನ್ ಮಾಡ್ತಾರೆ, ಸ್ವಲ್ಪ ನೀರನ್ನು ಫೋರ್ಸ್ ಇದ್ರೆ ಅವುಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗ್ಬಿಡ್ತಾರೆ. ಜಾನುವಾರುಗಳು ಸಹಿತ ಬಹಳ ಕೊಚ್ಚಿಕೊಂಡು ಹೋಗಿದೆ ಸರ್, ಮತ್ತೆ ಮನುಷ್ಯರ ಸಹಿತ ಕೊಚ್ಚಿಕೊಂಡು ಹೋಗ್ತಾರೆ ಸರ್. ಹೌದು. ಸೊ ಇಂಥವೆಲ್ಲ ಒಂದು ತೊಂದರೆಗಳು ಇರೋದ್ರಿಂದ ಜನ ಜಾನುವಾರುಗಳು ಕೆರೆ ದಂಡೆಗಳಲ್ಲಿ ಹೋಗಬಾರ್ದು, ಬಿಡಬಾರ್ದು ಅಂತ ಹೇಳಿದ್ರೆ ನದಿ ದಂಡೆಗಳಲ್ಲಿ ಹೋಗಬಾರ್ದು ಅಂತ. ಇನ್ ಕೆಲವೊಂದು ಊರುಗಳು ಪ್ರವಾಹ ಪೀಡಿತ ಊರ್ತವೆ ಸರ್, ಆ ಊರ ಪಕ್ಕದಲ್ಲೇ ನದಿಗಳಿರ್ತವೆ. ಸೊ ಅಂತ ಊರದವ್ರು ಏನ್ ಮಾಡ್ಬೇಕು ಸರ್, ಇಂಥ ಒಂದು ಪ್ರವಾಹ ಪೀಡಿತ ಸಮಯದಲ್ಲಿ ಈ ಮಾನವರ್ಷರ ಜೊತೆ ತಮ್ಮ ಜಾನುವಾರುಗಳನ್ನು ಸಹ ಸುರಕ್ಷಿತ ಪ್ರದೇಶಗಳಿಗೆ ಒಂದು ರವಾನೆ ಮಾಡುವ ಮೂಲಕ ಈ ಪ್ರವಾಹದಿಂದ ಉಂಟಾಗತಕ್ಕಂತ ಹಾನಿಯನ್ನು ತಪ್ಪಿಸಬಹುದಾಗಿದೆ ಸರ್. ಈ ತಪ್ಪಿಸಬಹುದು ಸರ್ ನಾವು ಅಂದ್ರೆ ಈ ರೀತಿಯಾಗಿ ರಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತ. ಈಗ ಡಾಕ್ಟ್ರೆ, ವಲಸೆ ಕುರಿಗಾರರು ಅನುಸರಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಏನಾದ್ರೂ ಇದೆ ಸ್ವಲ್ಪ ಹೇಳ್ತೀರಾ? ಸರ್, ಈ ವಲಸೆ ಕುರಿಗಳು ಸಾಮಾನ್ಯವಾಗಿ ಸರ್ ಅವರ ಹತ್ರ ಕುರಿ ಮತ್ತು ಆಡುಗಳು ಜಾಸ್ತಿ ಇರ್ತವೆ ಸರ್. ಸುಮಾರು 500-600 ಕುರಿಗಟ್ಟಲೆ ಅವರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವಲಸೆ ಹೋಗ್ತಾರೆ ಸರ್. ಈ ವಲಸೆ ಹೋಗುವಾಗ ಏನ್ ಮಾಡ್ತಾರೆ ಸರ್, ಸಾಮಾನ್ಯವಾಗಿ ಕೆಲವೊಂದ್ಸಲ ತಗ್ಗು ಪ್ರದೇಶಗಳಲ್ಲಿ ಬಿಡ್ಬಿಡೋದು, ಈ ರಸ್ತೆ ಬದಿಯಲ್ಲಿ ರಾತ್ರಿ ಹಿಡಿದ್ಬಿಡೋದು, ಅಥವಾ ರೈಲು ಹಳಿಗಳ ಪಕ್ಕನೆ ರಾತ್ರಿ ವಸತಿ. ಸೊ ಈ ತರ ಸಮಸ್ಯೆಗಳು ಬಂದಾಗ ಏನ ಸರ್, ಅವ್ರು ಏನಾಗ್ತದೆ, ಕುರಿ ಮತ್ತು ಆಡುಗಳ ಪ್ರಾಣಹಾನಿ ಉಂಟಾಗ್ತದೆ. ಆಮೇಲೆ ಇನ್ನೊಂದು ಏನ ಸರ್, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವ್ರು ಹೋಗೋದ್ರಿಂದ ಈ ಕಾಲಕಾಲಕ್ಕೆ ಸರ್ ಅವರು ಜಂತುನಾಶಕ ಮತ್ತು ಲಸಿಕೆಗಳನ್ನು ಹಾಕಿಸಬೇಕು ಸರ್. ಯಾಕಂದ್ರೆ ಅವರು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದ್ರಿಂದ ಅವರ ಆಡುಗಳು ಆರೋಗ್ಯವಂತವಾಗಿದ್ದರೆ ಮುಂದೆ ಹೋಗೋ ಪ್ರದೇಶನೂ ಆರೋಗ್ಯವಂತವಾಗಿರುತ್ತೆ ಸರ್. ಅವ್ರ ಆಡುಗಳಿಗೆ ರೋಗ ಬಂದ್ರೆ ಅವ್ರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ರೋಗ ಪ್ರಸರಣ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ ಸರ್. ಅದಕ್ಕಾಗಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಹಳ ಅನುಸರಿಸ್ತಾರೆ. ಮತ್ತೆ ನೀರು ಲಭ್ಯತೆ ಇರುವುದಿಲ್ಲ, ಆಗ ನಿಂತ ನೀರು ಕೆಲವನ್ನು ಕುಡಿಸುತ್ತಾರೆ ಸರ್. ಇಲ್ಲ, ನಿಂತ ನೀರು ಕುಡಿಸುವುದರಿಂದ ಏನಾಗ್ತದೆ ಸರ್, ಚಪ್ಪೆ ರೋಗ ಅಥವಾ ಗಂಟಲು ಬೇನೆ ಅಥವಾ ಬೇದಿ ಇಂತಹ ರೋಗಗಳಿಗೆ ಅವು ಬಾಧೆ ಉಂಟಾಗ್ತವೆ ಸರ್. ಆಮೇಲೆ ಹವಾಮಾನದ ಮುನ್ನೆಚ್ಚರಿಕೆ ಕ್ರಮಗಳು ಅವರು ಅನುಸರಿಸಬೇಕು ಸರ್. ಹೇಗೆ ತಿಳ್ಕೊಳ್ಳೋದು? ಕೆಲವೊಂದು ಸಲ ಈಗ ರೇಡಿಯೋ ನಾವು ಕೇಳುವುದರಿಂದ ಅಥವಾ ವೃತ್ತಪತ್ರಿಕೆಗಳನ್ನು ಓದುವುದರಿಂದ ಈ ಬಹಳಷ್ಟು ಮಳೆಗಳೇ ಇದ್ದಾಗ ಅವರು ವಲಸೆಗಳನ್ನು ಸ್ವಲ್ಪ ತಪ್ಪಿಸಬೇಕು ಸರ್. ವಾತಾವರಣದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವ್ರು ಕೈಗೊಳ್ಳಬೇಕು ಸರ್. ಕೊನೆಯದಾಗಿ ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಹೇಳಿ, ಮಳೆಗಾಲದಲ್ಲಿ ಈ ಜಾನುವಾರುಗಳ ಸಂರಕ್ಷಣೆಯ ಬಗ್ಗೆ ನಿಮ್ಮ ಕಿವಿಮಾತೇನು ನಮ್ಮ ರೈತ ಬಂದವರಿಗೆ? ಹವಾಮಾನ ಬದಲಾವಣೆ ಕಂಡು ಬರ್ತದೆ. ಮೊದಲನೇದಾಗಿ ಮೊದಲನೇ ಮಳೆ ಬರ್ತದೆ, ಅವ್ ಬಂದಾಗ ಆ ನೀರು ಕುಡಿಸೋದು ಬೇಡ. ಈ ಮಳೆಗಾಲಕ್ಕಿಂತ ಮುಂಚೆ ಕೆಲವೊಂದು ಲಸಿಕೆಗಳು ಹಾಕ್ಸ್ರಿ, ಮಳೆ ಬಂತ ತಕ್ಷಣ ಜಂತುನಾಶಕ ಔಷಧಿ ಕುಡಿಸ್ರಿ, ಅದಾದ ನಂತರ ಪ್ರವಾಹದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ದಪ್ಟವಾದ ಮೋಡವಾದ ಕವಿದ ವಾತಾವರಣ ಇದ್ದಾಗ ಸಿಡಿಲು ಬಗ್ಗೆ ನೀವು ಎಚ್ಚರಿಕೆ ತಗೊಳ್ರಿ, ವೃತ್ತಪತ್ರಿಕೆಗಳು ಓದ್ರಿ, ರೇಡಿಯೋ ಮಾಧ್ಯಮದ ಮುಖಾಂತರ ನೀವು ಪ್ರವಾಹಗಳ ಬಗ್ಗೆ ಮುನ್ನೆಚ್ಚರಿಕೆ ತಗೊಳ್ಬೇಕು. ಆಮೇಲೆ ಕಳೆನಾಶಕಗಳ ಬಗ್ಗೆ ಇತ್ತೀಚೆಗೆ ಏನಾಗ್ತಾ ಇದೆ, ರೈತರು ಜಾಸ್ತಿ ಸಿಂಪಡಣೆ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ನಿಮ್ಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಇರಲಿ. ಆಮೇಲೆ ಅನಾರೋಗ್ಯ ಯಾವುದೋ ಪೀಡಿತ ರಾಸುಗಳು ಕಂಡು ಬಂದ್ರೆ ಸ್ವಲ್ಪ ಬೇಗನೆ ನೀವು ಚಿಕಿತ್ಸೆ ಕೊಡಿಸೋದ್ರಿಂದ ಅವು ಬೇಗನೆ ಹುಷಾರಾಗ್ತವೆ. ಸೊ ಈ ಎಲ್ಲ ಕ್ರಮಗಳನ್ನು ನೀವು ಕೈಗೊಳ್ಳುವ ಮೂಲಕ ಮಳೆಗಾಲದಲ್ಲಿ ಜಾನುವಾರು ಸಂರಕ್ಷಣೆಯನ್ನು ನಮ್ಮ ರೈತರು ಮಾಡಬಹುದಾಗಿದೆ. ತುಂಬಾ ಒಳ್ಳೇದು ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ರೇ. ಮಳೆಗಾಲದಲ್ಲಿ ಜಾನುವಾರುಗಳ ಸಂರಕ್ಷಣೆ ಏಕೆ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಮತ್ತೆ ಔಷಧದ ಕುಡಿಸುವ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ರಿ. ಯಾಕಂತ ಹೇಳಿದ್ರೆ ಈ ಮಳೆಗಾಲದ ಸಂದರ್ಭದಲ್ಲಿ ಕೆಲವೊಮ್ಮೆ ರೈತರು ನಿಷ್ಕಾಳಜಿಯಿಂದ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ಜಾನುವಾರುಗಳು ಆಡು ಕುರಿ ಮೇಕೆ ಇವೆಲ್ಲ ಬಹಳ ರೈತರಿಗೆ ಒಂದು ಪೂರಕವಾಗಿರತಕ್ಕಂಥ ಒಂದು ಭಾಗ ಆಗಿರುವುದರಿಂದ ಇದರ ಬಗ್ಗೆ ಹೆಚ್ಚಿನ ಒಂದು ಸಂರಕ್ಷಣೆ ಕ್ರಮವನ್ನು ಅನುಸರಿಸುವುದರಿಂದ ಯಾವುದೇ ರೀತಿಯ ನಷ್ಟಕ್ಕೆ ಮತ್ತು ಹಾನಿಗೆ ಒಳಗಾಗದಾಗಿ ನೋಡಿಕೊಳ್ಳುವುದು, ಎಚ್ಚರದ ಕ್ರಮವನ್ನು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ. ತುಂಬಾ ಒಳ್ಳೆಯ ವಿವರವನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು ಸರ್. ಇಲ್ಲಿ ತನಕ ತಜ್ಞವಾಣಿಯೊಳಗ ಎಮ್ಮೆ ಮತ್ತ ಎಮ್ಮೆ ಕರುಗಳಲ್ಲಿ ದುಂಡು ಹುಳುಗಳ ಬಾಧೆ ಈ ಬಗ್ಗೆ ಡಾಕ್ಟರ್ ಆದೆಪ್ಪಾಜಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಇನ್ಮುಂದ ಮೈನಾಬಾಯಿ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಪದ ಮೂಡಿ ಬರ್ತದ. ಲೈಫ್ ಇಸ್ ಅಬೌಟ್ ಟು ಚೇಂಜ್. ನೋ ಮೋರ್ 8 ಗಂಟೆ ನಿದ್ದೆ, ನೋ ಮೋರ್ ಲೇಟ್ ನೈಟ್ ಮೂವೀಸ್, ನೋ ಮೋರ್ ಪಾರ್ಟೀಸ್ ವಿತ್ ಫ್ರೆಂಡ್ಸ್. ನೀನು ಸರಿಯಾಗಿ ಹೇಳಿದೆ. ಇದರ ಫ್ಯೂಚರ್ ಗಾಗಿ ಇನ್ನು ನೋ ಮೋರ್ ಹಾಲಿಡೇಸ್, ನೋ ಮೋರ್ ಶಾಪಿಂಗ್ ಮತ್ತೆ ನೋ ಮೋರ್ ದುಂದು ವೆಚ್ಚ. ಆದ್ರೆ ಇದರ ಫ್ಯೂಚರ್ ಆಲ್ರೆಡಿ ಸೆಕ್ಯೂರ್ ಇದ್ದಿದ್ರೆ ರಿಯಲಿ ಅದು ಡ್ಯಾಡಿ ಆಗಿದ್ಯಾ? ದೇವದಾಸ್ ಅಲ್ಲ, ಎಲ್ಲವನ್ನೂ ಬಿಡ್ತೀನಿ, ಹಾಲಿಡೇ ಬಿಟ್ಬಿಡ್ತೀನಿ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲವೂ ಆಮೇಲೆ. ಕ್ಯೂಟ್ ನೆಂಟರಿಗಿಂತ ಮೊದಲು LIC. ಈಗ ಮೈನಾಬಾಯಿ ಮತ್ತು ಸಂಗಡಿಗರಿಂದ ಕೇಳಿ ಸಂಪ್ರದಾಯದ ಪದ. ಗುಗ್ಗರಿ ಊಟಲ್ಲ ಗುಲಗಂಜಿ ತಾಟಲ್ಲ, ಗುಗ್ಗರಿ ಊಟಲ್ಲ ಗುಲಗಂಜಿ ತಾಟಲ್ಲ, ವಾರಿ ಬೈತಾಲ ನಿಜವಿಲ್ಲವ ಮಾನಮೀಡಿರವ್ವ ಬನ್ನಿ, ವಾರಿ ಬೈತಾಲ ನಿಜವಿಲ್ಲವ ಮಾನಮೀಡಿರವ್ವ ಬನ್ನಿ, ವಾರಿ ಬೈತಾಲ ನಿಜವಿಲ್ಲವ ಮಾನಮೀಡಿರವ್ವ ಬನ್ನಿ, ವಾರಿ ಬೈತಾಲ ನಿಜವಿಲ್ಲವ ಮಾನಮೀಡಿರವ್ವ ಬನ್ನಿ. ಹಬ್ಬ ಕತರಸಿದ ಗುಬ್ಬಿ ಕಣ್ಣಿನ ಕುಯಿರಿ, ಹಬ್ಬ ಕತರಸಿದ ಗುಬ್ಬಿ ಕಣ್ಣಿನ ಸಿರಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿಯ ಮಗಳ ಬರಲಿಲ್ಲೋ ನಾರಾಳ್ಮಿ, ಹುಬ್ಬಳ್ಳಿಯ ಮಗಳ ಬರಲಿಲ್ಲೋ ಲಕ್ಷ್ಮಿ, ಹಬ್ಬಕವಮ್ಮ ತೊಡಲಿಲ್ಲೋ ಮಾನಮೀಡಿರುವ ಬನ್ನಿ, ಹಬ್ಬಕವಮ್ಮ ತೊಡಲಿಲ್ಲೋ ಮಾನಮೀಡಿರುವ ಬನ್ನಿ, ಹಬ್ಬಕವಮ್ಮ ತೊಡಲಿಲ್ಲೋ ಮಾನಮೀಡಿರುವ ಬನ್ನಿ, ಹಬ್ಬಕವಮ್ಮ ತರಸಿದ ಗುಬ್ಬಿ ಕಣ್ಣಿನ ಸಿರಿ, ಹಬ್ಬ ತರಸಿದ ಗುಬ್ಬಿ ಕಣ್ಣಿನ ಸಿರಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಮಾನಮೀಡಿರುವ ಬನ್ನಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಲಗಸಿಮಿ, ಹುಬ್ಬಳ್ಳಿ ಮಗಳ ಬರಲಿಲ್ಲೋ ಲಗಸಿಮಿ, ಹಬ್ಬ ಕವಮ್ಮ ಉಡಲಿಲ್ಲೋ ಮಾನಮೀಡಿರುವ ಬನ್ನಿ, ಹಬ್ಬ ಕವಮ್ಮ ಉಡಲಿಲ್ಲೋ ಮಾನಮೀಡಿರುವ ಬನ್ನಿ, ಹಬ್ಬ ಕವಮ್ಮ ಉಡಲಿಲ್ಲೋ ಮಾನಮೀಡಿರುವ ಬನ್ನಿ, ಹಬ್ಬ ಕವಮ್ಮ ಉಡಲಿಲ್ಲೋ ಮಾನಮೀಡಿರುವ ಬನ್ನಿ, ತಾಯವ್ವ ಕ್ವಾಟಳ ತಾಳಿಯ ಸ್ವಾಮನಿ, ತಾಯವ್ವ ಕ್ವಾಟಳ ತಾಳಿಯ ಸ್ವಾಮನಿ, ನೀನ ಕ್ವಾಟ ಹಣದಪ್ಪ ಮಾನಮೀಡಿರುವ ಬನ್ನಿ, ನೀನ ಕ್ವಾಟ ಹಣದಪ್ಪ ಮಾನಮೀಡಿರುವ ಬನ್ನಿ, ನೀನ ಕ್ವಾಟ ಹಣದಪ್ಪ ಮಾನಮೀಡಿರುವ ಬನ್ನಿ, ನೀನ ಕ್ವಾಟ ಹಣದಪ್ಪ ಮಾನಮೀಡಿರುವ ಬನ್ನಿ, ನೀನ ಎಲಿ ಕ್ವಾಟ ಹಣದಪ್ಪ ನ್ಯಾರಳಿ, ನೀನ ಎಲಿ ಕ್ವಾಟ ಹಣದಪ್ಪ ನ್ಯಾರಳಿ, ವರ ನೋಡಿ ಕ್ವಾಟ ಒಗತನ ಮಾನಮೀಡಿರುವ ಬನ್ನಿ, ವರ ನೋಡಿ ಪಾಠ ವಗತ ನಮ ನಮಿ ಹಿಡಿರುವ ಬನ್ನಿ ವರ ನೋಡಿ ಪಾಠ ವಗತ ನಮ ನಮಿ ಹಿಡಿರುವ ಬನ್ನಿ ವರ ನೋಡಿ ಪಾಠ ವಗತ ನಮ ನಮಿ ಹಿಡಿರುವ ಬನ್ನಿ ತಾಯೋ ಕಟ್ಟಿರ ಭೂತಿ ತರ ತಾರ ದಾಲಕಿ ತಾಯೋ ಕಟ್ಟಿರ ಭೂತಿ ತರ ತಾರಾಯಾಲಕಿ ಈ ಭೂತಿಯಲ್ಲಿ ಬಿಸಿಲುವ ಮಾನಾಮಿ ಹಿಡಿರುವ ಬನ್ನಿ ಈ ಭೂತಿಯಲ್ಲಿ ಬಿಸಿಲುವ ಮಾನಾಮಿ ಹಿಡಿರುವ ಬನ್ನಿ ಈ ಭೂತಿಯಲ್ಲಿ ಬಿಸಿಲುವ ಮಾನಾಮಿ ಹಿಡಿರುವ ಬನ್ನಿ ಈ ಭೂತಿಯಲ್ಲಿ ಬಿಸಿಲುವ ಮಾನಾಮಿ ಹಿಡಿರುವ ಬನ್ನಿ ಈ ಭೂತಿಯಲ್ಲಿ ಬಿಸಿಲುವ ನಾಗನಳ್ಳಿ ಈ ಭೂತಿಯಲ್ಲಿ ಬಿಸಿಲುವ ನಾಗನಳ್ಳಿ ವನ್ನ ನಗನಳ್ಳಿ ಸೀಮ್ಯಾಗೋ ಮಾನಾಮಿ ಹಿಡಿರುವ ಬನ್ನಿ ವನ್ನ ನಗನಳ್ಳಿ ಸೀಮ್ಯಾಗೋ ಮಾನಾಮಿ ಹಿಡಿರುವ ಬನ್ನಿ ವನ್ನ ನಗನಳ್ಳಿ